ರಾತ್ರಿ 7:35. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು, ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳ ಆರೋಗ್ಯ ಕಾಳಜಿಗೆ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಂದಿಗೆ ಸಂದರ್ಶನವನ್ನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಅಮರೇಶ್ ಆಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ಸಮುದಾಯ ಬಾನುಲಿ ಕೇಂದ್ರದಲ್ಲಿ ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳಿಗೆ, ಅಂತಂದರೆ ಜಾನುವಾರುಗಳಿಗೆ ಬರುವ ಆರೋಗ್ಯ ಸಮಸ್ಯೆಗಳು, ಹಾಗೆಯೇ ಅವುಗಳ ನಿರ್ವಹಣಾ ಕ್ರಮಗಳ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಈ ಒಂದು ವಿಷಯವಾಗಿ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರು ಮತ್ತು ಪ್ರಾಣಿ ತಜ್ಞರಾದಂತಹ ಡಾಕ್ಟರ್ ಶ್ರೀಧರ್ ಜೆಎನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಮಾಡಿಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ, ನಮಸ್ಕಾರ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹೇಳಿ ಸರ್, ಮಳೆಗಾಲ ಪ್ರಾರಂಭ ಆಯಿತು ಅಂತಂದರೆ ಪ್ರಾಣಿಗಳಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಬರ್ತವೆ. ಅವುಗಳ ಒಂದು ಸೀನುವುದಾಗಿರ್ಬೋದು, ಕಾಲು ಬೇನೆ ರೋಗ ಆಗಿರ್ಬೋದು, ನಾಲಿಗೆ ಆಗಿರ್ಬೋದು, ಬೇರೆ ಬೇರೆ ರೀತಿಯಾದಂಥ ಒಂದು ರೋಗಗಳಿಗೆ ಪ್ರಾಣಿಗಳು ಅಥವಾ ಈ ಸಾಕು ಪ್ರಾಣಿಗಳು ತುತ್ತಾಗಿ ಈ ಒಂದು ಮಾಲಕರಿಗೆ ಬಹಳಷ್ಟು ಆರ್ಥಿಕ ಹೊರೆ ಆಗ್ತದೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಯಾಕೆ ಬರ್ತವೆ ಈ ಸಾಕು ಪ್ರಾಣಿಗಳಿಗೆ? ಬಹಳ ಒಳ್ಳೆ ಪ್ರಶ್ನೆ. ಸೊ ಮಳೆಗಾಲದಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ವಾತಾವರಣದಲ್ಲಿ ತೇವಾಂಶ ಜಾಸ್ತಿ ಆಗುತ್ತೆ, ಹ್ಯುಮಿಡಿಟಿ ಅಂತ ಹೇಳ್ತೀವಿ. ಇದು ಗಾಳಿಯಲ್ಲೇ ಆಗಿರ್ಬೋದು ಮತ್ತೆ ಭೂಮಿಯಲ್ಲೇ ಆಗಿರ್ಬೋದು. ಸೊ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಇದು ಒಂದು ಉತ್ತಮವಾದಂತಹ ವಾತಾವರಣವನ್ನ ಸೂಕ್ಷ್ಮ ಜೀವಿಗಳಿಗೆ ಉಂಟು ಮಾಡುತ್ತೆ. ಸೊ ಹಾಗಾಗಿ ಅವು ಮಲ್ಟಿಪ್ಲೈ ಆಗಿ ಬಹುಸಂಖ್ಯೆಯಲ್ಲಿ ಅವು ವಾತಾವರಣದಲ್ಲಿ ನೆಲೆಸ್ತವೆ. ಹಾಗಾಗಿ ಅನೇಕ ಸಾಂಕ್ರಾಮಿಕ ರೋಗಗಳಿಗೆ ಜಾನುವಾರುಗಳು ತುತ್ತಾಗ್ತವೆ. ತೇವಾಂಶದ ಒಂದು ಮುಖ್ಯ ಕಾರಣ, ತೇವಾಂಶ ಮುಖ್ಯ ಕಾರಣ ರೋಗಗಳಿಗೆ. ಸೊ ಹಾಗಾಗಿ ನಾವು ಮಳೆಗಾಲದಲ್ಲಿ ಅನೇಕ ಭಯಾನಕ ರೋಗಗಳನ್ನು ನೋಡಬಹುದು. ಗಂಟಲು ಬೇನೆ ಉದಾಹರಣೆಗೆ, ರಾಸುಗಳಲ್ಲಿ ಗಂಟಲು ಬೇನೆ ಮತ್ತು ಚಪ್ಪೆ ರೋಗ, ಹಾಗೂ ಕುರಿ ಮೇಕೆಗಳಲ್ಲಿ ನಾವು ನೋಡೋದಾದ್ರೆ ಅದರಲ್ಲಿ ಎಂಟ್ರೋಟಾಕ್ಸೇಮಿಯಾ, ಕರುಳು ಬೇನೆ ಅಂತ ಹೇಳ್ತೀವಿ, ಕರುಳು ಬೇನೆ ಮತ್ತು ನೀಲಿ ನಾಲ್ಗೆ ರೋಗ. ಸೊ ಇವೆಲ್ಲವೂ ಸಹ ಮಳೆಗಾಲದಲ್ಲಿ ಬರ್ತಕ್ಕಂತ ರೋಗಗಳು. ಸಾಕಷ್ಟು ಪ್ರಮಾಣದಲ್ಲಿ ಸಮಸ್ಯೆಗಳು ಬರೋದು ಮಳೆಗಾಲದಲ್ಲಿ, ಮಳೆಗಾಲದಲ್ಲೇ ಜಾನುವಾರುಗಳಿಗೆ. ಅಂದ್ರೆ ಶುಷ್ಕ ವಾತಾವರಣ ಈ ಪ್ರಾಣಿಗಳಿಗೆ ಬಹಳ ಉತ್ತಮ, ಬಹಳ ಉತ್ತಮವಾದಂತ ವಾತಾವರಣ. ತೇವಾಂಶ ಕಡಿಮೆ ಇರಬೇಕು, ತೇವಾಂಶ ಕಡಿಮೆ ಇರಬೇಕು. ಆಮೇಲೆ ಅವುಗಳು ಮಲಗತಕ್ಕಂತ ಶೆಡ್, ನಾವು ಮೊದಲನೇದಾಗಿ ತಗೊಳೋದಾದ್ರೆ ಮಳೆಗಾಲದಲ್ಲಿ ಜಾನುವಾರುಗಳ ನಿರ್ವಹಣೆಯನ್ನ ಅವು ವಾಸಸ್ಥಳದಿಂದ ತಗೊಳೋಣ. ಸೊ ವಾಸಸ್ಥಳವನ್ನ ನೋಡೋದಾದ್ರೆ ಅವುಗಳ ವಾಸವಿರತಕ್ಕಂಥ ಕೊಠಡಿಗಳು, ಶೆಡ್ ಅಂತ ನಾವೇನ್ ಹೇಳ್ತೀವಿ ಕ್ಯಾಟಲ್ ಶೆಡ್ ಅಂತ, ಅದು ಲೀಕ್ ಪ್ರೂಫ್ ಆಗಿರಬೇಕು, ಯಾವುದೇ ಮಳೆ ನೀರು ಒಳಗಡೆ ಬರದಂಗಿರಬೇಕು. ಹೌದು, ಅಂತಂದ್ರೆ ಮಳೆ ನೀರು ಕೆಳಗೆ ಬಂದ್ಬಿಟ್ಟಿರ್ತದೆ, ರಜ್ಜಾಗ್ಬಿಟ್ಟಿರ್ತದೆ, ಗಲೀಜಾಗ್ಬಿಟ್ಟಿರ್ತದೆ, ಅಲ್ಲೇ ಕೂಡ್ತವೆ, ಅಲ್ಲೇ ಕಾಲುಗಳು ಸಮಸ್ಯೆ ಆಗುತ್ತೆ. ಹೌದು, ಈ ರೀತಿಯಾದಂತಹ ಒಂದು ಸಮಸ್ಯೆಗಳು ಮೊದಲು ನಮ್ಮ ವಾಸಸ್ಥಳ ಚೆನ್ನಾಗಿರಬೇಕು, ಚೆನ್ನಾಗಿರಬೇಕು. ಸೊ ವಾಸಸ್ಥಳದಲ್ಲಿ ಏನನ್ನ ಈ ತರ ಲೀಕ್ ಆಗೋದು ಅಥವಾ ತೇವಾಂಶ ಜಾಸ್ತಿ ಆಗೋದಾದ್ರೆ, ದನಗಳು ಮಲಗತಕ್ಕಂಥ ನೆಲದಲ್ಲಿ ತೇವಾಂಶ ಇದ್ರೆ ಹಾಲು ಕೊಡ್ತಕ್ಕಂತ ದನಗಳಿಗೆ ಪ್ರಥಮ ಗಂಡ ಅಂತಂದ್ರೆ ಕೆಚ್ಚಲು ಬೇನೆ, ಕೆಚ್ಚಲು ಭಾವ ಅಂತ ನಾವೇನ್ ಹೇಳ್ತೀವಿ, ಹೌದು, ಮ್ಯಾಸ್ಟೈಟಿಸ್ ಅಂತ ಕರಿತೀವಿ. ಇದಕ್ಕೆ ಮಳೆಗಾಲ ಏನ್ ಬೇಕಾಗಿಲ್ಲ, ಇದು ಒಂದು ಕೊಟ್ಟಿಗೆ ಒಂದು ಅಶುದ್ಧವಾಗಿದ್ರೆ ಬರುತ್ತೆ ಇದು. ಸೊ ಇದನ್ನ ನಾವು ಮ್ಯಾನೇಜ್ಮೆಂಟಲ್ ಡಿಸೀಸ್, ನಿರ್ವಹಣಾ ರೋಗ ಅಂತಂದ ಹೇಳಿ ಕರಿತೀವಿ, ನಿರ್ವಹಣಾ ರೋಗ. ಸೊ ಮಲಗತಕ್ಕಂಥ ನೆಲ ಶುದ್ಧವಾಗಿಲ್ಲ, ಕ್ಲೀನ್ ಇಲ್ಲ, ಅಥವಾ ಅದರಲ್ಲಿ ತೇವಾಂಶ ಜಾಸ್ತಿ ಇದೆ, ವೆಟ್ ಫ್ಲೋರ್ ಅಂತಂದ ಹೇಳಿ ಕರಿತೀವಲ್ಲ. ಸೊ ಆತರ ತೇವಾಂಶ ಜಾಸ್ತಿ ಇರತಕ್ಕಂಥ ನೆಲದ ಮೇಲೆ ಮಲಗಿದ್ರೆ, ಯಾಕಂದ್ರೆ ಯೂಶ್ವಲಿ ಈ ಪ್ರಾಣಿಗಳೇನಾಗುತ್ತೆ, ಹಾಲು ಕೊಡ್ತಕ್ಕಂಥ ಹಸು ಆಗಲಿ ಎಮ್ಮೆ ಆಗಲಿ, ಅವು 5-7-8 ವರ್ಷ ಇದ್ದಾಗ ಅವುಗಳ ಒಂದು ಏನ್ ನಾವು ಸ್ಪಿಂಕ್ಟರ್ ಅಂತ ಏನ್ ಹೇಳ್ತೀವಿ, ಟೀಟ್ ಸ್ಪಿಂಕ್ಟರ್ ಅಂತ ಕರಿತೀವಿ, ಹಾಲು ಬರತಕ್ಕಂತ ಆ ಕೆಚ್ಚಲಿನ ನಳಿಕೆ, ಆ ನಳಿಕೆಯ ತುದಿಯಲ್ಲಿ ಸ್ಪಿಂಕ್ಟರ್ ಮಜಲ್ ಇರುತ್ತೆ. ಈ ಸ್ಪಿಂಕ್ಟರ್ ಮಜಲ್ ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ, ಇನ್ಕಂಪ್ಲೀಟ್ ಆಗಿ ಮುಚ್ಕೊಳ್ಳುತ್ತೆ, ಪೂರ್ತಿಯಾಗಿ ಮುಚ್ಕೊಳಲ್ಲ, ಅದರ ಒಂದು ಊಲ್ ಹಂಗೆ ಇದ್ಬಿಡ್ತದೆ, ಹಂಗೆ ಬಿಡುತ್ತೆ. ನಾವು ಜಾಗ, ಜಾಗ ಆ ಜಾಗದ ಮುಖಾಂತರ ನೆಲ ತೇವ ಇದ್ದಾಗ ಹಾಲು ಒಳ್ಳೆಯ ಒಂದು ಮೀಡಿಯಾ ಅಂತಂದು ಹೇಳ್ಬಹುದು ಬ್ಯಾಕ್ಟೀರಿಯಾ ಗ್ರೋತ್ಗೆ. ಸೊ ಹಾಗಾಗಿ ಸೂಕ್ಷ್ಮ ಜೀವಿಗಳು ಜಾಸ್ತಿ ಆಗಿ ಕೆಚ್ಚಲು ಬಾವು ಬರ್ತಕ್ಕಂತ ಸಂದರ್ಭಗಳು ಜಾಸ್ತಿ ಇರುತ್ತೆ. ಅಂದ್ರೆ ಕೆಚ್ಚಲು ಬಾವು ಜಾಸ್ತಿ ಬರ್ತದೆ, ಅದಕ್ಕೆ ರೈತ ಬಾಂಧವರು ಕೊಟ್ಟಿಗೆಯನ್ನ ಸ್ವಚ್ಛವಾಗಿರಬೇಕು, ಒಣಗಿಸಬೇಕು, ನೆಲ ಯಾವಾಗಲೂ ಒಣಗಿದ ರೀತಿಯಲ್ಲಿರಬೇಕು. ಹಾಗಾಗಿ ನಾವೇನ್ ಹೇಳ್ತೀವಿ, ಲೀಕಿ ಪ್ರೂಫ್ ರೂಫ್ ಅಂತಂದ ಹೇಳ್ತೀವಿ. ಲೀಕಿ ಪ್ರೂಫ್ ರೂಫ್, ಮೇಲ್ಛಾವಣಿ ಯಾವುದೇ ನೀರು ಸೋರಿಕೆಯಿಂದ ಕೂಡಿರಬಾರದು, ಕೂಡಿರಬಾರದು, ಅದು ಬಹಳ ಇಂಪಾರ್ಟೆಂಟ್. ಕೆಚ್ಚಲು ಬಾವಿಗೆ, ಕೆಚ್ಚಲು ಬಾವು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆಮೇಲೆ ಒಣನೆಲದಲ್ಲಿ ಇನ್ನೂ ಅನೇಕ ಕಾಯಿಲೆಗಳಂದ್ರೆ ಈಗ ಗೊರಸಿನ ಕಾಯಿಲೆಗಳಾಗಿರ್ಬೋದು ಅಥವಾ ಚರ್ಮದ ರೋಗಗಳಾಗಿರ್ಬೋದು, ನಾವು ಈಗಾಗಲೇ ಹೇಳಿದಾಗೆ ಶಿಲೀಂಧ್ರ ಸಂಬಂಧಪಟ್ಟಂತ ಚರ್ಮ ರೋಗಗಳು, ಆಮೇಲೆ ಬ್ಯಾಕ್ಟೀರಿಯಾಗೆ ಸಂಬಂಧಪಟ್ಟಂತ ಚರ್ಮ ರೋಗಗಳು, ಇವು ಜಾಸ್ತಿ ಆಗ್ತದೆ ಮಳೆಗಾಲದಲ್ಲಿ ಈ ತರ ಏನಿತ್ತು ಅಂದ್ರೆ ತೇವಾಂಶ ಜಾಸ್ತಿ ಇರೋದ್ರಿಂದ. ಬಹಳಷ್ಟು ಮುಖ್ಯವಾದಂತ ಮಾಹಿತಿ ಹೇಳಿದ್ರೆ, ಯಾಕಂತಂದ್ರೆ ಪ್ರಾರಂಭದಲ್ಲಿ ಕೊಟ್ಟಿಗೆಯಿಂದಾನೆ ನಾವು ಆರಂಭ ಮಾಡಿದ್ವಿ ರೈತ ಬಾಂಧವರು. ಕೆಚ್ಚಲು ಅಂತಂದ್ರೆ ಒಂದು ಹಸು ಆಕಳು ಎಲ್ಲರೂ ಕೂತಿವಪ್ಪ ಅಂತಂದ್ರೆ ಮತ್ತೆ ನೆಲಕ್ಕೆ ತಾಗೋದೇ ಕೆಚ್ಚಲು. ಕೆಚ್ಚಲು ಹೌದು. ಹಾಗಾಗಿ ಚರ್ಮ ರೋಗಗಳು ಮತ್ತೆ ಕೆಚ್ಚಲು ಬಾವು ಬರ್ತಕ್ಕಂತ ರೋಗ ಅಥವಾ ಉಸಿರಾಟದ ತೊಂದರೆಗಳು, ಉಸಿರಾಟದ ರೋಗಗಳು ಸಹ ಜಾಸ್ತಿ ಆಗ್ತಕ್ಕಂತ ಸಂಬಂಧ ಇರುತ್ತೆ. ಸೊ ಹೀಗಾಗಿ ಮಳೆಗಾಲಕ್ಕೆ ಮುಂಚೆನೆ ನಾವು ಹಸುಗಳಿಗೆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆಗಳನ್ನು ಹಾಕಬೇಕಾಗತ್ತೆ ಹಸು ಎಮ್ಮೆಗಳಿಗೆ. ಪ್ರಥಮವಾಗಿ ಗಂಟಲು ಬೆನೆ ರೋಗ ಇದರಲ್ಲಿ ಪ್ರಥಮ ಸ್ಥಾನ ಪಡೆಯುತ್ತೆ. ಯಾಕಂದ್ರೆ ಗಂಟಲು ಬೆನೆ ರೋಗ ಎಮ್ಮೆಗಳಿಗೆ ಬಹಳ ಮಾರಕ ರೋಗ ಆಗಿದೆ. ಎಮ್ಮೆಗಳಿಗೆ ಮುಖ್ಯವಾಗಿ ಯಾವುದೋ ಒಂದು ಪ್ರದೇಶದಲ್ಲಿ ಎಮ್ಮೆಗಳು ಸಾಯ್ತಾ ಇದಾವೆ ಅಂತಂದ್ರೆ ಮಳೆಗಾಲದಲ್ಲಿ ಅದು ನಾವು ಮೊದಲನೇದಾಗಿ ನಾವು ಸಸ್ಪೆಕ್ಟ್ ಮಾಡ್ತಕ್ಕಂಥ ಕಾಯಿಲೆ ಅಂತಂದ್ರೆ ಅದು ಗಂಟಲು ಬೆನೆ ರೋಗ, ಹಿಮರೇಜಿಕ್ ಸೆಪ್ಟಿಸೀಮಿಯ ಅಂತ ಕರಿತೀವಿ. ಯಾಕೆ ಎಮ್ಮೆಗಳಿಗೆ ಬರುತ್ತೆ ಅಂತ ಹೇಳ್ತೀರಿ? ಇದು ಎಮ್ಮೆಗಳ ಸ್ವಭಾವ, ಅವುಗಳ ಹೆರಿಡಿಟರಿ, ಅವು ಬಹಳ ಸಸೆಪ್ಟಬಲ್ ಸ್ಪೀಸೀಸ್ ಅಂತಂದು ಕರಿತೀವಿ ನಾವು. ಅಂದ್ರೆ ಅವುಗಳ ಒಂದು ದೇಹ ರಚನೆ ಆತರ ಇರುತ್ತೆ, ಅವು ಬೇಗ ತುತ್ತಾಗ್ತವೆ ಗಂಟಲು ಬೆನೆ ರೋಗಕ್ಕೆ. ನಂತರ ಬರ್ತಕ್ಕಂಥದ್ದು ದನಗಳು, ಕೊನೆಗೆ ಬರ್ತಕ್ಕಂಥದ್ದು ಕುರಿ ಮೇಕೆಗಳು. ಮೊದಲಿಗೆ ಬರೋದು ಎಮ್ಮೆಗಳಿಗೆ. ಸೊ ಹಾಗಾಗಿ ಎಮ್ಮೆಗಳೆಲ್ಲನ್ನ ಸಾಯ್ತಾ ಇದೆ ಯಾವ್ದಾದ್ರು ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಮರಣ ಹೊಂತಾ ಇದಾವೆ ಅಂದ್ರೆ ಪ್ರಥಮವಾಗಿ ಗಂಟಲು ಬೇನೆ ವಿರುದ್ಧ ನಾವು ಲಸಿಕೆಯನ್ನು ಹಾಕಬೇಕಾಗುತ್ತೆ, ಎಲ್ಲ ರಾಸುಗಳಿಗೂ ಹಾಕಬೇಕು. ಇದಕ್ಕೆ ಕಾರಣ ಏನು ಅಂತೀರಿ? ಗಂಟಲು ಬೇನೆ, ಗಂಟಲು ಬೇನೆಗೆ ಪ್ಯಾಸ್ಚರಲ್ಲ ಮಲ್ಟೋಸೀಡ ಅಂತಕ್ಕಂತ ಒಂದು ಸೂಕ್ಷ್ಮ ಜೀವಿ ಕಾರಣ. ಸೂಕ್ಷ್ಮ ಜೀವಿಯಿಂದ ಬರುತ್ತೆ ಇದು? ಸೂಕ್ಷ್ಮ ಜೀವಿಯಿಂದ ಬರುತ್ತೆ, ಬ್ಯಾಕ್ಟೀರಿಯಲ್ ಡಿಸೀಸ್ ಇದು. ಸೊ ಈ ಜೀವಿ ಬರದಂಗೆ ನಾವು ಮಾಡಬೇಕು ಅಂತಂದ್ರೆ ಲಸಿಕೆ ಒಂದೇ ಏಕೈಕ ಮಾರ್ಗ, ಇದು ಮಳೆಗಾಲದಲ್ಲೇ ಮಳೆಗಾಲದಲ್ಲೇ ಬರತಕ್ಕಂತ ಕಾಯಿಲೆ. ಹಾಗಾಗಿ ನಾವು ಮೇ ತಿಂಗಳಲ್ಲಿ, ಮಳೆಗಾಲಕ್ಕಿನ ಮುಂಚೆ, ಮಳೆಗಾಲ ಪ್ರಾರಂಭ ಆಗೋದು ಜೂನ್ ಸೆಪ್ಟೆಂಬರ್ ವರೆಗೂ ಇರುತ್ತೆ. ಹೌದು. ಸೊ ಆ ಒಂದು 4 ತಿಂಗಳಲ್ಲಿ ಮಳೆಗಾಲ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಅದಕ್ಕಿಂತ ಮುಂಚೆ ಹಾಕ್ಬೇಕು. ಮೇ ತಿಂಗಳಲ್ಲಿ ಹಾಕ್ಸ್ಬೇಕು. ಮೇ ತಿಂಗಳಲ್ಲಿ ಗಂಟಲು ಬೇನೆ, ಚಪ್ಪೆ ರೋಗ ಮತ್ತೆ ನೀಲಿನಾಲ್ಗೆ ರೋಗ ಕುರಿ ಮೇಕೆಗಳಲ್ಲಾದ್ರೆ, ಮತ್ತೆ ಕರಳು ಬೇನೆ, ಈ ಲಸಿಕೆಗಳನ್ನ ಕುರಿ ಮೇಕೆಗಳಲ್ಲಿ ಹಾಕ್ಸ್ಬೇಕು. ಚಪ್ಪೆ ರೋಗ ಮತ್ತು ಗಂಟಲು ಬೇನೆ ಲಸಿಕೆಯನ್ನ ದನ ಎಮ್ಮೆಗಳಲ್ಲಿ ಹಾಕ್ಸ್ಬೇಕಾಗುತ್ತೆ. ಇದು ಮಳೆಗಾಲಕ್ಕೆ ಪ್ರಾರಂಭಕ್ಕಿಂತ ಮುಂಚೆ, ಅಂದ್ರೆ ಬೇಸಿಗೆಯ ಕೊನೆಯಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಈ ಒಂದು ಗಂಟಲು ಬೇನೆ ರೋಗ ವಿರುದ್ಧ ಲಸಿಕೆಯನ್ನು ರೈತ ಬಾಂಧವರು ತಪ್ಪದೆ ಮೇ ತಿಂಗಳಲ್ಲಿ ಹಾಕ್ಬೇಕು, ಮಳೆಗಾಲ ಪೂರ್ವದಲ್ಲಿ. ಇದರ ರಕ್ಷಣೆಗಳು ಹೇಗಿರ್ತವೆ ಎಮ್ಮೆಗಳಲ್ಲಿ ಈ ರೋಗ ಬಂತು? ಈ ಗಂಟಲು ಬೇನೆ ರೋಗ ಬಂದ್ರೆ ಎಮ್ಮೆಗಳಲ್ಲಿ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ, ಕುತ್ತಿಗೆ ಭಾಗದಲ್ಲಿ ಬಾವು ಬರುತ್ತೆ, ಕುತ್ತಿಗೆ ಭಾಗದಲ್ಲಿ ವಿಪರೀತವಾಗಿ ಬಾವು ಬರುತ್ತೆ, ಅತಿ ಹೆಚ್ಚಿನ ಜ್ವರ ಇರುತ್ತೆ, 104-105 ಡಿಗ್ರಿ ಸೆಂಟಿಗ್ರೇಡ್ ಜ್ವರ ಇರುತ್ತೆ, ವಿಪರೀತ ಜ್ವರ ಇರುತ್ತೆ, ಉಸಿರಾಡೋದಕ್ಕೆ ಕಷ್ಟ ಆಗುತ್ತೆ. ಅಂತ ಎಮ್ಮೆಗಳು ಮಲಗೋದಿಲ್ಲ. ಹೌದು. ಅವುಗಳನ್ನ ನಾವು ಚಿಕಿತ್ಸೆ ಮಾಡದೆ ಆಗಿಬಿಟ್ಟಲ್ಲಿ 4-5 ತಾಸಲ್ಲೇ ಸತ್ತೋಗುತ್ತೆ. ಅಷ್ಟು ತೀವ್ರತೆ ಇರುತ್ತೆ. ಸೊ ಇದನ್ನ ನಾವು ಅಕ್ಯೂಟ್ ಡಿಸೀಸ್ ಅಂತಂದು ಕರಿತೀವಿ. ಇದರ ತೀವ್ರತೆ ಒಂದೇ ದಿನದಲ್ಲಿ ಏನಾದ್ರು ಮರಣ ಹೊಂದಿದ್ರೆ ಅದನ್ನ ನಾವು ಅಕ್ಯೂಟ್ ಡಿಸೀಸ್ ಅಂತಂದು ಕರಿತೀವಿ, 24 ಅವರ್ಸ್ ಅಲ್ಲಿ. ಸೊ ಆತರ ಡೆತ್ಸ್ ಎಮ್ಮೆಗಳಲ್ಲಿ ಜಾಸ್ತಿ ಆಗುತ್ತೆ. ಅಂದ್ರೆ ಅದು ಮಲ್ಕೊಳ್ಳೋಕು ಕೂಡ ಸ್ಟ್ರಾಸ್ ಆಗುತ್ತೆ, ಪ್ರಾಣ ಬಿಟ್ಬಿಡುತ್ತೆ. ಸೊ ಆತರ, ಸೊ ಅದು ಅತ್ಯಂತ ಭಯಾನಕ ರೋಗ ಎಮ್ಮೆಗಳು. ಪ್ರಾರಂಭದಲ್ಲಿ ಬರ್ತಾ ಇದೆ ಅನ್ನೋ ಒಂದು ಮುನ್ಸೂಚನೆ ರೈತ ಬಂದವರಿಗೆ ಕಂಡುಹಿಡಿಯ ಆಗುತ್ತಾ? ಏನಿಲ್ಲ, ಮಳೆ ಬಂದಾಗ ಮೊಳಕೆ ಹೊಡೆದಿರ್ತಕ್ಕಂತ ಹುಲ್ಲು ಏನ್ ಸಿಗುತ್ತೆ, ಆ ಹುಲ್ಲಿನಲ್ಲಿ ಈ ಬ್ಯಾಕ್ಟೀರಿಯಾ ಇರುತ್ತೆ. ಎಳೆ ಹುಲ್ಲಲ್ಲಿ ಆ ಎಳೆ ಹುಲ್ಲು ಅದು ಪ್ರೀಡಿಸ್ಪೋಸಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಆಕ್ಚುಲಿ ಪ್ಯಾಸ್ಚುರಲ್ಲ ಅಂತಕ್ಕಂತ ಸೂಕ್ಷ್ಮ ಜೀವಿ ಈವನ್ ಶ್ವಾಸಕೋಶಗಳಲ್ಲೂ ಇರುತ್ತೆ. ಸೊ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ನಾವೇನ್ ಹೇಳ್ತೀವಿ, ಇದು ಅದಕ್ಕೆ ಉತ್ತೇಜನ ಕೊಡುತ್ತೆ ಕಾಯಿಲೆ ಜಾಸ್ತಿ ಆಗೋದಕ್ಕೆ. ಸೊ ಹಾಗಾಗಿ ಮೊಳಕೆ ಹೊಡೆದಿರ್ತಕ್ಕಂಥ ಹುಲ್ಲನ್ನು ತಿನ್ನೋದ್ರಿಂದ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದರಲ್ಲಿ. ಸೊ ಆ ಒಂದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇವೆಲ್ಲ ಸೇರಿ ಈ ಬ್ಯಾಕ್ಟೀರಿಯಾ ಜಾಸ್ತಿ ಆಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಮತ್ತೆ ಮಳೆಗಾಲದಲ್ಲಿ ಜಾನುವಾರುಗಳಿಗೆ ರೋಗ ಬರೋಂಗೆ ಮಾಡುತ್ತೆ. ಇದನ್ನು ಸಾಂಕ್ರಾಮಿಕ ರೋಗ ಡಾಕ್ಟರ್? ಇದು ಸಾಂಕ್ರಾಮಿಕ ರೋಗ, ಇದು ದನಗಳಿಂದ ದನಕ್ಕೆ ಬರುವಂತ ರೋಗ. ಎಮ್ಮೆಯಿಂದ ಇನ್ನೊಂದು ಎಮ್ಮೆಗೆ ಬರುತ್ತೆ. ಸೊ ಹಾಗಾಗಿ ನಾವು ಏನು ಎಮ್ಮೆಗಳು ಈ ಕಾಯಿಲೆಯಿಂದ ತುತ್ತಾಗಿರುತ್ತೆ ಅಂತ ಎಮ್ಮೆಗಳನ್ನ ನಾವು ಪ್ರತ್ಯೇಕ ಮಾಡಬೇಕು, ಐಸೋಲೇಷನ್ ಮಾಡಬೇಕು, ಪ್ರತ್ಯೇಕಿಸಿ ಅವುಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು, ಚಿಕಿತ್ಸೆ ಕೊಡಬೇಕು. ಉಳಿದಂತವುಗಳಿಗೆ ನಾವು ಎಲ್ಲವಕ್ಕೂ ಲಸಿಕೆಯನ್ನು ಹಾಕ್ಬೇಕು ಆರೋಗ್ಯವಂತ ದನಗಳಿಗೆ. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಳೆಗಾಲದಲ್ಲಿ. ಎಮ್ಮೆ ಮತ್ತು ಎಮ್ಮೆ ಮರಿಗಳಿಗೆ ಆಗ್ಬೋದಾ? ಮೊಣಕಗಳಿಗೆ, ಮೊಣಕಗಳಿಗೂ ಹಾಕ್ಬೋದು, ವರ್ಷದ ಮೇಲ್ತಕ್ಕಂತ ಎಲ್ಲವಕ್ಕೂ ಹಾಕ್ಬೋದು. ಈವನ್ ಕರುಗಳು ನಾಲ್ಕು ತಿಂಗಳ ಮೇಲ್ಪಟ್ಟ ಕರುಗಳಿಗೂ ಸಹ ಲಸಿಕೆಯನ್ನು ಹಾಕ್ಬೋದು. ಇದರ ನಿರ್ವಹಣಾ ಕ್ರಮಗಳು ಒಂದೇ ಸಾಕ ಲಸಿಕೆ ಮೇ ತಿಂಗಳಲ್ಲಿ? ಇದಕ್ಕೆ ಏಕೈಕ ಕಂಟ್ರೋಲಿಂಗ್ ನಿಯಂತ್ರಣ ಮಾರ್ಗ ಅಂತಂದ್ರೆ ಲಸಿಕೆ ಹಾಕ್ತಕ್ಕಂಥದ್ದು. ಲಸಿಕೆ ಹಾಕೋದ್ ಬಿಟ್ಟರೆ ಮತ್ತೇನೂ ಇಲ್ಲ. ಮತ್ತೆ ಕಾಯಿಲೆ ಬಂದಂತ ಪ್ರಾಸುಗಳಿಗೆ ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು. ಸೊ ಇವೆರಡು ಬಹಳ ಇಂಪಾರ್ಟೆಂಟ್. ಅಂದ್ರೆ ಮುಖ್ಯವಾಗಿ ರೈತ ಬಾಂಧವರು ಗಮನಿಸಬೇಕು, ಎಮ್ಮೆಗಳಲ್ಲಿ ಗಂಟಲು ರೋಗ ಬಂತಪ್ಪ ಅಂತಂದ್ರೆ ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕು. ಮುಖ್ಯವಾಗಿ ತಾವು ಹೇಳಿದ ಹಾಗೆ ರೈತ ಬಾಂಧವರು ಮೇ ತಿಂಗಳಲ್ಲಿ ಇದರ ವಿರುದ್ಧ ಲಸಿಕೆಯನ್ನ ಹಾಕಬೇಕು. ತಾವು ಹೇಳಿದ ಹಾಗೆ ನಾಲ್ಕು ತಿಂಗಳ ಮೇಲ್ಪಟ್ಟಂತಹ ಒಂದು ಎಮ್ಮೆ ಮರಿಗಳಾಗಿರ್ಬೋದು, ಎಮ್ಮೆಗಳಾಗಿರ್ಬೋದು, ತಜ್ಞ ವೈದ್ಯರ ಸಲಹೆ ಪಡೆದು ಈ ಗಂಟಲು ಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿದ್ರೆ ಇದರ ನಷ್ಟದ ಪ್ರಮಾಣವನ್ನು ನಾವು ತಗ್ಗಿಸಬಹುದು. ಇನ್ನೊಂದು ಚಪ್ಪೆ ರೋಗ ಅಂತ ಹೇಳ್ತಿರ್ತಾವ. ಹೌದು, ಚಪ್ಪೆ ರೋಗದಲ್ಲಿ ಈ ದನಗಳು ಎತ್ತುಗಳು ಚೆನ್ನಾಗಿರ್ತಕ್ಕಂಥ ಎಮ್ಮೆಗಳು ಇದಕ್ಕೆ ತುತ್ತಾಗ್ತದೆ. ಬಹಳ ಚೆನ್ನಾಗಿ ಆರೋಗ್ಯವಂತಾಗಿರ್ತಕ್ಕಂಥ ದನಗಳೇ ಈ ರೋಗಕ್ಕೆ ತುತ್ತಾಗ್ತದೆ. ಅಂದ್ರೆ ಇದು ಆಕಳುಗಳಿಗೆ ದನಗಳಿಗೆ ಬರ್ತದೆ? ಬರುತ್ತೆ. ಎಮ್ಮೆಗಳಿಗೆ ಗಂಟಲು ಬೇನೆ ರೋಗ ಬರುತ್ತೆ. ಗಂಟಲು ಬೇನೆ ಎಮ್ಮೆಗಳಲ್ಲಿ ಜಾಸ್ತಿ, ಎತ್ತುಗಳಲ್ಲಿ ಮತ್ತು ಹಸುಗಳಲ್ಲಿ. ಅಂದ್ರೆ ಅವು ಚೆನ್ನಾಗಿರ್ತದೆ, ಅದರಲ್ಲಿ ಮಸಲ್ ಗ್ರೋತ್ ಚೆನ್ನಾಗಿರುತ್ತೆ ಎತ್ತುಗಳಲ್ಲಿ. ಯಾಕಂದ್ರೆ ನಾವು ಅವುಗಳನ್ನ ಬಹಳ ಕಾಳಜಿ ವಹಿಸಿ ಸಾಕ್ತಿವಿ ಅವ್ರನ್ನ. ಸೊ ಕಾಳು ಅದು ಎಲ್ಲ ಇಟ್ಟು ದಾಣಿ ಇಟ್ಟು ಸಾಕ್ತಿವಿ. ಹಾಗಾಗಿ ಚೆನ್ನಾಗಿ ನೋಡ್ಕೊಂಡಿರ್ತಕ್ಕಂಥ ಎತ್ತುಗಳಲ್ಲೇ ಈ ಕಾಯಿಲೆ ಕಂಡು ಬರ್ತಕ್ಕಂಥದ್ದು. ಇದರ ಮುಖ್ಯ ಲಕ್ಷಣಗಳೇನಪ್ಪಾ ಅಂತಂದ್ರೆ ಮುಂದಿನ ಕಾಲುಗಳ ಮೇಲಿನ ಮಾಂಸಖಂಡಗಳು ಹಿಂದಿನ ಕಾಲಿನಲ್ಲಿರ್ತಕ್ಕಂಥ ಮಾಂಸಖಂಡಗಳಿಗೆ ಬರುತ್ತೆ ಹೆಚ್ಚಾಗಿ ಕಾಲಿನ ಚಪ್ಪೆ ಮೇಲೆ. ಚಪ್ಪೆ ಮೇಲೆ ಅದಕ್ಕೇನೆ ಚಪ್ಪೆ ರೋಗ ಅಂತ ಕರೀತಾರೆ. ಆಮೇಲೆ ಮುಂದೆ ಕುತ್ತಿಗೆ ಭಾಗದಲ್ಲೂ ಬರುತ್ತೆ, ಬೆನ್ನಿನ ಭಾಗದಲ್ಲೂ ಬರುತ್ತೆ. ಸೊ ನಾವು ಆ ಬಂದಂತ ಪ್ರದೇಶದನ್ನ ಮುಟ್ಟಿದ್ರೆ ಏನೋ ಒಳಗಡೆ ನೀರಿದೆಯೇನೋ ಅಂತ ತಿಳ್ಕೊಬೇಕು. ಗಾಳಿ ನೀರು ಒಳಗಡೆ ಇದೆಯೇನೋ ಆತರ ಊದ್ಕೊಂಡಿರುತ್ತೆ. ಸೊ ನೊರೆ ಇದ್ದಂಗಿರುತ್ತೆ. ಸೊ ಆತರ ಪ್ರಾಣಿಗಳೇನಿರುತ್ತೆ ಅವುಗಳಿಗೆ ವಿಪರೀತ ಜ್ವರ ಇರುತ್ತೆ, ಮೇಯದನ್ ಬಿಡ್ತದೆ, ಅದು ಮುಟ್ಸ್ಕೊಡಂಗಿಲ್ಲ, ಮುಟ್ಸ್ಕೊಡಂಗಿಲ್ಲ, ನೋವು ಇರುತ್ತೆ, ನೋವು ಇರುತ್ತೆ, ಮಲ್ಗಕ್ಕಾಗಲ್ಲ, ಮಲ್ಕಕ್ಕಾಗಲ್ಲ, ನಿಂತೇ ಇರ್ತವೆ, ಆ ಕಾಲ್ ಬೆಂಡ್ ಮಾಡಕ್ಕೂ ಆಗಲ್ಲ. ಸೊ ಆತರ ಒಂದು ಪರಿಸ್ಥಿತಿ ಇರುತ್ತೆ. ಅವು ಮಲಗಬೇಕಾದ್ರೂ ಸಹ ಬೀಳುವಂತ ಚಾನ್ಸಸ್ ಇರುತ್ತೆ. ನಿಂತಿರ್ತಕ್ಕಂತ ದನಗಳು ಬೀಳ್ಬೇಕಾಗುತ್ತೆ, ಯಾಕಂದ್ರೆ ಮಡ್ಚಕ್ ಬರಲ್ಲ ಕಾಲ್, ಉದ್ದ ಕಾಲ್ ಬಿಡ್ಬೇಕು. ಹೌದು. ಸೊ ಆತರ ಪರಿಸ್ಥಿತಿ ಇರುತ್ತೆ. ಸೊ ಆತರ ಚಪ್ಪೆ ರೋಗ ಬಂದಂತ ರಾಸುಗಳಿಗೆ ಚಿಕಿತ್ಸೆ ಕೊಡಲಿಲ್ಲ ಅಂತಂದ್ರೆ ಅವುಗಳಲ್ಲೂ ಸಹ ನಾವು 5-6 ತಾಸಲ್ಲಿ ಅಥವಾ 6-12 ತಾಸಲ್ಲಿ ಅಂದ್ರೆ ಅವುಗಳ ರೋಗ ನಿರೋಧಕ ಶಕ್ತಿಗೆ ಅನುಗುಣವಾಗಿ ಸಾವು ಸಹ ಸಂಭವಿಸುತ್ತೆ. ಇದರ ನಿರ್ವಹಣಾ ಕ್ರಮಗಳು, ಇದರ ನಿರ್ವಹಣಾ ಕ್ರಮಗಳಂದ್ರೆ ಇದಕ್ಕೂ ಸಹ ಲಸಿಕೆ ಇದೆ. 4 ತಿಂಗಳ ಮೇಲ್ಪಟ್ಟಂತ ಎಲ್ಲ ರಾಸುಗಳಿಗೂ ಸಹ ನಾವು ಚಪ್ಪೆ ರೋಗದ ವಿರುದ್ಧ ಲಸಿಕೆ ಹಾಕ್ಬೇಕು. ಎರಡನೇದು, ಎಲ್ಲೆಲ್ಲಿ ನಮಗೆ ಈ ತರ ಬಾವು ಕಂಡು ಬರುತ್ತೆ ಆ ಬಾವಿ ಇರ್ತಕ್ಕಂಥ ಜಾಗದಲ್ಲಿ ಶುದ್ಧವಾದ ಬ್ಲೇಡ್, ಹೊಸ ಬ್ಲೇಡ್ ಅನ್ನು ತಗೊಂಡು ಅಲ್ಲಿ ನಾವು ಇನ್ಸಿಷನ್ ಹಾಕ್ಬೇಕು. ಅದನ್ನ ಗಾಳಿಗೆ ಎಕ್ಸ್ಪೋಸ್ ಮಾಡಬೇಕು, ತೆಗಿಬೇಕು ತೆಗಿಬೇಕು. ಅದನ್ನ ನಾವು ಓಪನ್ ಮಾಡಿದಾಗ ಅಲ್ಲಿ ನಾವು ಒಂದು ಇನ್ಸಿಷನ್ ಹಾಕಿ ಆ ಒಂದು ಭಾಗವನ್ನ ತೆರೆದಾಗ ಏನಾಗುತ್ತೆ, ಹೊರಗಿನ ಗಾಳಿ ಆಕ್ಸಿಜನ್ಗೆ ಎಕ್ಸ್ಪೋಸ್ ಆಗುತ್ತೆ. ಇದು ಬ್ಯಾಕ್ಟೀರಿಯಾ ಬಂದು ಆಕ್ಸಿಜನ್ ಸಿಕ್ಕರೆ ಸಾಕು ಸತ್ತೋಗುತ್ತೆ. ಇದು ಅನೇರೋಬಿಕ್ ಬ್ಯಾಕ್ಟೀರಿಯಾ ಅಂತ ಕರೀತೀವಿ. ಒಳಗಿನ ಬ್ಯಾಕ್ಟೀರಿಯಾಗೆ ಹೊರಗಿನ ಗಾಳಿ ತೆಗೆದಾಗ ಸತ್ತೋಗುತ್ತೆ. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ರೋಗಾಣುಗಳು ಏನಾಗುತ್ತೆ ಅವುಗಳ ಸಂಖ್ಯೆಯನ್ನ ಕಡಿಮೆ ಮಾಡಬಹುದು, ಬೇಗ ರಿಕವರಿ ಫಾಸ್ಟ್ ರಿಕವರಿಗೆ ನಾವು ಒಂದು ಅನುಕೂಲ ಮಾಡಿಕೊಡಬಹುದು. ಇಲ್ಲೂ ಅಷ್ಟೇ, ಇದು ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ ಒಂದು ಹಸುವಿಂದ ಇನ್ನೊಂದು ಹಸುವಿಗೆ ಅಥವಾ ಎತ್ತಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆರೋಗ್ಯವಂತ ರಾಸುಗಳನ್ನ ಅನಾರೋಗ್ಯವಂತ ರಾಸುಗಳಿಂದ ಬೇರ್ಪಡಿಸಬೇಕು, ಚಿಕಿತ್ಸೆ ಮಾಡಬೇಕು, ಮತ್ತೆ ಆರೋಗ್ಯವಂತ ರಾಸುಗಳಿಗೆ ಲಸಿಕೆ ಹಾಕ್ಬೇಕು. ಅಂದ್ರೆ ಸ್ವಲ್ಪ ಈ ಚಪ್ಪೆ ಬೇನೆ ಬರುವಂತ ಸಂದರ್ಭದಲ್ಲಿ ಅಥವಾ ಬಂದಂತ ಸಂದರ್ಭದಲ್ಲಿ ಪ್ರಾಣಿಗಳನ್ನ ಮೇಯಿಸಲಿಕ್ಕೆ ಅಲ್ಲಿ ತಿರುಗಿಸಲಿಕ್ಕೆ ಬಿಡಬಾರದು, ನಮ್ಮ ಕೃಷಿ ಕಾರ್ಯಗಳಿಗೆ ಸ್ವಲ್ಪ ಬಳಸಬಾರದು ಓಡಾಡಿಸಬಾರದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ. ಮತ್ತೆ ಇನ್ನೊಂದು ತಾವು ಹೇಳಿದ್ರೆ ಮುಖ್ಯವಾಗಿ ಈ ಕುರಿ ಮತ್ತೆ ಮೇಕೆಗಳಿಗೆ ಕರುಳು ಬೇನೆ. ಸೊ ಕುರಿ ಮೇಕೆಗಳಲ್ಲಿ ನಾವು ಕರುಳು ಬೇನೆ ರೋಗ ಅಂತ ಕಾಣ್ತೀವಿ. ಸೊ ಕರುಳು ಬೇನೆ ಅಂತಂದ್ರೆ ಚೆನ್ನಾಗಿರ್ತಕ್ಕಂಥ ಕುರಿಗಳು ಮೇಯ್ತಾ ಮೇಯ್ತಾನೆ ಸತ್ತೋಗ್ತದೆ ಮಳೆಗಾಲದಲ್ಲಿ. ಆ ಮೊಳಕೆ ಹೊಡೆದಿರ್ತಕ್ಕಂಥ ಹುಲ್ಲನ್ನ ಮೇಯ್ತಾ ಮೇಯ್ತಾನೆ ಸತ್ತೋಗ್ತಾ ಇರ್ತವೆ. ಇದಕ್ಕೆ ಕ್ಲಾಸ್ಟ್ರಿಡಿಯಂ ಅಂತಕ್ಕಂಥ ಒಂದು ಸೂಕ್ಷ್ಮ ಜೀವಿ ಕಾರಣ ಆಗುತ್ತೆ. ಕ್ಲಾಸ್ಟ್ರಿಡಿಯಾ ಅಂತ. ಸೊ ಇದು ಹುಲ್ಲಲ್ಲಿ ಇರುತ್ತೆ, ಮೊಳಕೆ ಹೊಡೆದಿರ್ತಕ್ಕಂಥ ಹುಲ್ಲು ಮಣ್ಣಲ್ಲಿ ಇರುತ್ತೆ. ಸೊ ಹುಲ್ಲನ್ನ ತಿನ್ಬೇಕಾದ್ರೆ ಮಣ್ಣು ಸಹ ಹೋಗುವಂತ ಚಾನ್ಸಸ್ ಇರುತ್ತೆ, ಸೇರ್ಕೊಂಡ್ಬಿಡುತ್ತೆ. ಸೊ ಅದರಲ್ಲಿ ಕ್ಲಾಸ್ಟ್ರಿಡಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ಈ ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಅನ್ನ ಉತ್ಪತ್ತಿ ಮಾಡುತ್ತೆ, ವಿಷ ಉತ್ಪತ್ತಿ ಮಾಡುತ್ತೆ. ಆ ವಿಷ ಉತ್ಪತ್ತಿ ಮಾಡೋದ್ರಿಂದ ಕರುಳು ಬೇನೆ ಉಂಟಾಗುತ್ತೆ. ಚೆನ್ನಾಗಿರ್ತಕ್ಕಂಥ ಮೇಕೆಗಳು ಕುರಿಗಳು ಮೇಯ್ತಾ ಮೇತನ ಬಿದ್ದು ಸತ್ತೋಗಂತ ಪ್ರಾಣ ಹೋಗುತ್ತೆ. ಆಮೇಲೆ 5-10 ನಿಮಿಷದಲ್ಲಿ ಸಾಯುತ್ತೆ. ಹೇಳ್ತೀರಿ ವಿಜ್ಞಾನಿಗಳು, ತಾವು ಹೇಳ್ತೀರಿ ಈಗ ಮಳೆಗಾಲದಲ್ಲಿ ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳನ್ನು ಮೇಯಿಸಬಾರದು, ಇದರಿಂದ ಕರುಳು ಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ. ಹೇಗೆ ಸರ್ ಮತ್ತೆ ರೈತ ಬಾಂಧವರು ಈಗ ಮಳೆಗಾಲದ ಸಂದರ್ಭದಲ್ಲಿ ಎಷ್ಟಂತ ಒಳಗಿಟ್ಕೊಂಡು ಆಹಾರವನ್ನು ಕೊಡೋಕಾಗ್ತದೆ? ಏನೋ ಒಂದು 10-11 ಗಂಟೆ ಹೊರಗೆ ಬಿಟ್ಕೊಂಡು ಹೋಗೋದಾ? ಆಕ್ಚುಲಿ ಮಳೆ ಬರತಕ್ಕಂಥ ಸಂದರ್ಭದಲ್ಲಿ ರಾಸುಗಳನ್ನ ಮೇಯಕ್ ಬಿಡಬಾರ್ದು. ಮತ್ತೆ ಆಹಾರ ಪದ್ಧತಿ, ಅಂತ ಟೈಮ್ನಲ್ಲಿ ನಾವು ಆದಷ್ಟು ಮಳೆ ಬರುವಂತಹ ಸಂದರ್ಭದಲ್ಲಿ ಕೊಟ್ಟಿಗೆಲ್ಲ ಇಟ್ಟು ಅವುಗಳಿಗೆ ಒಣಮೇವನ್ನು ಹಾಕಿ ನಾವು ಮೇಯಿಸಬೇಕಾಗುತ್ತೆ. ಮಳೆ ಬಿಟ್ಟ ನಂತರ ಹೊರಗಡೆ ಇದು ಮಾಡಬಹುದು. ರೈತ ಬಾಂಧವರು ಮುಖ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಈ ಹೊಟ್ಟಾಗಿರ್ಬೋದು ಯಾವ ಬೇರೆ ಬೇರೆ ಒಂದು ಆಹಾರವನ್ನ ಪ್ರಾಣಿಗಳಿಗೆ ರೆಡಿ ಮಾಡಿ ಇಟ್ಕೋಬೇಕು. ಹಸಿರು ಮೀನೇ ಅವಲಂಬನೆ ಆಗ್ಬಿಟ್ಟಿರುತ್ತೆ. ಅನಿವಾರ್ಯವಾಗಿ ಅವರು ಗುಡ್ಡಗಾಡುಗೆ ಮಳೆಗಾಲದಲ್ಲಿ ತಾವು ಮುಚ್ಕೊಂಡಿರ್ತಾರೆ ಪ್ರಾಣಿಗಳು, ಹಂಗೆ ಮಳೆಗಾಲದಲ್ಲಿ ತೋಚಿಕೊಂಡು ಹೋಗಿರ್ತವೆ ಈ ಕಾರಣಕ್ಕೆ. ಹಾಗಾಗಿ ಆದಷ್ಟು ಮಳೆ ಬರ್ತಕ್ಕಂತ ಸಂದರ್ಭದಲ್ಲಿ ಜಾನುವಾರುಗಳನ್ನ ಹೊರಗಡೆ ಮೇಲಿಕ್ ಬಿಡಬಾರ್ದು, ಇದು ಬಹಳನೇ ಇಂಪಾರ್ಟೆಂಟ್. ಆಹಾರವನ್ನು ನೀವು ಹೇಳಿದಂಗೆ ಒಳಗೆ ಹಾಕ್ಬೇಕು, ಒಳಗಡೆ ಹಾಕ್ಬೇಕು, ಒಣಮೇವನ್ನ ಹಾಕ್ಬೇಕು, ಮಳೆ ಬಿಟ್ಟ ನಂತರ ಅವುಗಳನ್ನ ಮೇಯೋದಕ್ಕೆ ಬಿಡಬೇಕಾಗುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಕೆಲವು ವಿಷಕಾರಿ ಗಿಡಗಳು ಇದಾವೆ, ವಿಷಕಾರಿ ಗಿಡಗಳು ತಪ್ಪಲುಗಳು. ಅದರಲ್ಲಿ ಉದಾಹರಣೆಗೆ ಲಂಟಾನಾ ಕ್ಯಾಮರಾ ಅಂತೀವಿ ನಾವು, ಲಂಟಾನಾ ಕ್ಯಾಮರಾ ಕ್ಯಾಮರಾ ಅಂತ ಹೇಳಿ ಗಿಡ ಇದೆ. ಸೊ ಈ ಲಂಟಾನಾ ಕ್ಯಾಮರಾ ಗಿಡ ಏನಿದೆ, ಇದರ ಎಲೆಗಳನ್ನ ತಿಂದ್ರೆ ಅದರಲ್ಲಿರ್ತಕ್ಕಂತ ಟಾಕ್ಸಿನ್ಸ್ ರಿಲೀಸ್ ಆಗಿ ಅದು ಲಿವರ್ ಅನ್ನ ಯಕೃತನ್ನ ಒಡೆಯುವಂತ ಸಂದರ್ಭ ಇರುತ್ತೆ, ಯಕೃತನ್ನ ಹಾಳ್ ಮಾಡುತ್ತೆ ಟಾಕ್ಸಿನ್ಸ್. ಅಂತಂದ್ರೆ ಈ ಮಳೆ ಇಬ್ಬನಿ ಆಗಿರ್ಬೋದು, ಆ ಒಂದು ಎಲೆಗಳ ಸೇರ್ಕೊಂಡಾಗ ಈ ವಿಷ ಆಗ್ತದೆ. ಹೌದೌದು, ಆ ಎಲೆಗಳು ಒಳಗಡೆ ವಿಷ ಆಗುತ್ತೆ. ಆಮೇಲೆ ಇದರಲ್ಲಿ ಫೋಟೋ ಸೆನ್ಸಿಟಿವಿಟಿ ಅಂತೀವಿ, ಬಿಸಿಲಿಗೆ ಹೋದಾಗ ಮೈ ತುಂಬಾ ಗುಳ್ಳೆ ಆಗ್ತಕ್ಕಂಥದ್ದು, ಮೈ ಮೇಲೆ ಒಂಥರ ಗುಳ್ಳೆಗಳು ಒಡೆದ್ಬಿಟ್ಟು ಅಲ್ಸರ್ಸ್ ಆಗ್ತಕ್ಕಂಥದ್ದು, ಹಾಗೆ ಒಂದ್ ಎರಡು ಮೂರು ದಿನದಲ್ಲೇ ಚಿಕಿತ್ಸೆ ಇಲ್ಲ ಅಂದ್ರೆ ಸತ್ತೋಗುತ್ತೆ ಕುರಿ ಮೇಕೆಗಳು. ಸೊ ಇದು ಲಂಟಾನಾ ಕ್ಯಾಮರಾ ಪಾಯ್ಸನಿಂಗ್ ಏನಿದೆ ಬಹಳ ಇಂಪಾರ್ಟೆಂಟ್ ಮಳೆಗಾಲದಲ್ಲಿ ಆಗ್ತಕ್ಕಂಥದ್ದು ಕುರಿ ಮೇಕೆಗಳಲ್ಲಿ. ಸೊ ಎಲ್ಲಿ ಬೆಟ್ಟ ಗುಡ್ಡಗಳಿದಾವೆ, ಎಲ್ಲಿ ಈ ಗಿಡ ಇದೆ, ಅಲ್ಲಿ ಮೇಯಿಸೋದನ್ನ ಮಳೆಗಾಲದಲ್ಲಿ ಕುರಿಗಾರರು ಅವಾಯ್ಡ್ ಮಾಡಬೇಕಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಈ ಕರುಳು ಬೇನೆ ಅಂತಂದಾಗ ಇದು ಕರುಳಿಗೆ ರೋಗ. ಹಾ, ಕರುಳು ಬೇನೆ ಅಂದ್ರೆ ಕರುಳಿಗೆ ಬರ್ತಕ್ಕಂತ ರೋಗ. ಚೆನ್ನಾಗಿರ್ತಕ್ಕಂಥ ಕುರಿಗಳು ಸತ್ತೋಗುತ್ತೆ. ಹೌದು, ಅವು ಸಾಯ್ಬೇಕಾದ್ರೆ ಸೈಕ್ಲಿಂಗ್ ಮೂಮೆಂಟ್ ಅಂತ ಹೇಳ್ತೀವಿ, ಕೈ ಕಾಲನ್ನ ಬಡ್ಕೊಂತಾ ಇರ್ತದೆ. ನಾವು ಸೈಕಲ್ ತುಳಿಬೇಕಾದ್ರೆ ಹೆಂಗೆ ನಾವು ನಮ್ಮ ಹಿಂದೆ ಮುಂದೆ ಮಾಡ್ತೇವೆ, ಅದೇ ರೀತಿಯಾದಂತ ಒಂದು ಅನುಭವ ಕುರಿ ಮೇಕೆಗಳಲ್ಲಿ ಆಗುತ್ತೆ, ಸತ್ತೋಗುತ್ತೆ. ಇದಕ್ಕೂ ಅಷ್ಟೇ, ಮಳೆಗಾಲಕ್ಕಿಂತ ಮುಂಚೆ ಲಸಿಕೆ ಇದೆ, ಲಸಿಕೆ ಇಟಿ ಲಸಿಕೆ ಅಂತ ಕರಿತೀವಿ, ಇಂಟ್ರೋಟಾಕ್ಸೇಮಿಯಾ ಲಸಿಕೆ ಅಂತ ಹೇಳ್ತೀವಿ. ಸೊ ಅದನ್ನ ನಾವು ಮಳೆಗಾಲಕ್ಕಿಂತ ಮುಂಚೆ ಅಂದ್ರೆ ಮೇ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಹೌದು, ಈ ನಮ್ಮ ಪಶು ಆರೋಗ್ಯ ಕೇಂದ್ರಗಳಲ್ಲಿ ಇದನ್ನ ಉಚಿತವಾಗಿ ಕೊಡ್ತಾರೆ, ಉಚಿತವಾಗಿ ಕೊಡ್ತಾರೆ ಇಂಟ್ರೋಟಾಕ್ಸೇಮಿಯಾ. ಹೌದು, ಹಾಕ್ಸ್ಬೇಕು, ಹಾಕ್ಸ್ಬೇಕು. ಪ್ರತಿಯೊಬ್ಬರು ಸಹ ವರ್ಷಕ್ಕೆ ಎರಡು ಬಾರಿ ಈಟಿ ಲಸಿಕೆಯನ್ನ ಹಾಕ್ಸ್ಬೇಕು, ವರ್ಷಕ್ಕೆ ಎರಡು ಬಾರಿ ಹಾಕ್ಬೇಕು. ಯಾವಾಗ? ಒಂದೇದು ಮೇ ತಿಂಗಳಲ್ಲಿ, ಇನ್ನೊಂದು ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ, ಮೇ ಒಂದ್ ಸಾರಿ, ಮತ್ತೆ ಡಿಸೆಂಬರ್ ಅಲ್ಲಿ ಒಂದ್ ಸಾರಿ, ಎರಡು ಸಾರಿ ಆರು ತಿಂಗಳಿಗೊಮ್ಮೆ ಹಾಕ್ಸ್ಬೇಕಾಗತ್ತೆ. ಯಾಕಂತಂದ್ರೆ ಕೆಲವು ಇರಿಗೇಟೆಡ್ ನೀರಾವರಿ ಇರತಕ್ಕಂಥ ಪ್ರದೇಶದಲ್ಲಿ ಈವನ್ ನಮಗೆ ಡಿಸೆಂಬರ್ ಜನವರಿ ಫೆಬ್ರವರಿಯಲ್ಲಿ ಕೂಡ ಹಸಿರು ಮೇವು ಸಿಗ್ತಾ ಇರುತ್ತೆ. ಸೊ ಮೊಳಕೆ ಇರುತ್ತೆ, ಮೊಳಕೆಗಳು ಸಿಗುತ್ತೆ. ಅಂತ ಟೈಮ್ ನಲ್ಲೂ ಸಹ ಈ ಕಾಯಿಲೆ ಬರುವಂತ ಸಂದರ್ಭಗಳು ಇರುತ್ತೆ, ಹಾಗಾಗಿ ಹಾಕ್ತವೆ. ಸೊ ಹಾಗಾಗಿ ವರ್ಷಕ್ಕೆ ಎರಡು ಬಾರಿ ಹಾಕ್ಸಿದ್ರೆ ಬಹಳ ಒಳ್ಳೆಯದು. ಈಗ ಕರುಳು ಬೇನೆ ಬಂದಿರ್ತದೆ, ಈಗ ಸತ್ತೋಗ್ಬಿಟ್ಟಿರ್ತದೆ, ನೀವೇನಾದ್ರು ಪೋಸ್ಟ್ ಮಾಡಿರ್ತೀರಿ, ಕರುಳು ಆ ಸಂದರ್ಭದಲ್ಲಿ ಹೇಗೆ ರೈತ ಬಾಂಧವರು ಗಮನಿಸ್ತಾರೆ? ಕರುಳು ಬೇನೆ ಇದರಲ್ಲಿ ತಾವೆಲ್ಲ ನೋಡೋ ಹಾಗೆ ಕರುಳನ್ನ ನಾವು ಓಪನ್ ಮಾಡಿದಾಗ ಸಾಮಾನ್ಯವಾಗಿ ಕರುಳು ಸಾಮಾನ್ಯ ಸೈಜ್ ಅಲ್ಲಿ ಇರುತ್ತೆ. ಸಾಮಾನ್ಯವಾಗಿ ನಾವು ಅದನ್ನ ಬೇರ್ಪಡಿಸಿದಾಗ ಸಾಮಾನ್ಯ ಇರುತ್ತೆ. ಅದೇ ಅನಾರೋಗ್ಯವಂತ ಕುರಿ ಸತ್ತಾಗ ಆ ಕರುಳಿನಲ್ಲೆಲ್ಲ ರಕ್ತಸ್ರಾವ ಆಗಿರುತ್ತೆ, ವಿಪರೀತವಾಗಿ ರಕ್ತಸ್ರಾವ ಇರುತ್ತೆ. ಆಮೇಲೆ ಇವನ್ ನಾವು ಒಳಗಡೆ ಇರತಕ್ಕಂಥ ಆಹಾರನ ನಾವು ಓಪನ್ ಮಾಡಿದಾಗ ಕರುಳನ್ನ, ಈವನ್ ಆಹಾರದಲ್ಲೂ ಸಹ ನಮಗೆ ರಕ್ತ ಮಿಶ್ರಿತ ಒಂದು ಇದು ಕಾಣುತ್ತೆ ಅಲ್ಲ. ಸೊ ಇದು ಮೇನ್ಲಿ ಕ್ಲಾಸ್ಟಿಡಿಯಲ್ ಟಾಕ್ಸಿನ್ಸ್ ಇಂದ ಆಗುತ್ತೆ, ವಿಷದಿಂದ ಆಗುತ್ತೆ. ಸೊ ಹಾಗಾಗಿ ಅಷ್ಟು ಬೇಗ ಸಾವನ್ನಾಗ್ತದೆ. ಇದು ಆಹಾರ ಕ್ರಮದಿಂದ ಹೊರಗಿನ ಒಂದು ಮೇವುಗಳಿಂದನೇ ಬರುವಂತ ಕಾಯಿಲೆ. ಅದಕ್ಕೆ ಇದಕ್ಕೆ ಸೂಕ್ತವಾದ ಏನಪ್ಪಾ ಅಂತಂದ್ರೆ ಲಸಿಕೆ ಒಂದೇ ಇದಕ್ಕೆ ಏಕೈಕ ನಿಯಂತ್ರಣ ಮಾರ್ಗ. ಆಮೇಲೆ ಮಳೆ ಬಂದಂತ ಸಂದರ್ಭದಲ್ಲಿ ನಾವು ಆದಷ್ಟು ದನ ಕರುಗಳನ್ನ ಮನೆಯಲ್ಲೇ ಇಟ್ಕೊಂಡು ಮೇಯಿಸೋದು ಒಳ್ಳೇದು. ಮಳೆ ಬಿಟ್ಟ ನಂತರ ಇವುಗಳನ್ನ ಹೊಡಿಬೇಕಾಗುತ್ತೆ, ಶುಷ್ಕ ವಾತಾವರಣ ಓಡಿಸಿರಬಾರ್ದು ಆತರ. ಆಮೇಲೆ ಈ ಮಳೆ ಬಂದಾಗ ಕುರಿ ಮೇಕೆಗಳಲ್ಲಿ ಅನೇಕ ಕೆಲವು ಕಾಯಿಲೆಗಳನ್ನ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್, ಕಾಲು ಕೊಳೆ ರೋಗ ಅಂತ ಬರುತ್ತೆ, ಕಾಲು ಕೊಳೆ ರೋಗ ಅಂತ. ಸೊ ಅದು ಫೂಟ್ ರಾಟ್ ಅಂತ ಕರಿತೀವಿ ನಾವು, ಫೂಟ್ ರಾಟ್. ಸೊ ಈ ಕಾಲು ಕೊಳೆ ರೋಗ ಬಹಳ ಕಾಮನ್ ಕುರಿ ಮೇಕೆಗಳಲ್ಲಿ, ಗೊರಸೆ ಇರತಕ್ಕಂಥ ಪ್ರಾಣಿಗಳಲ್ಲಿ, ದನ ಎಮ್ಮೆ ತಗೋಬಹುದು. ಹೆಚ್ಚು ಕೆಸರಲ್ಲಿ ಓಡಾಡಿದಾಗ ಏನಾಗುತ್ತೆ, ಆ ಕೆಸರಿನ ಕಣಗಳು ಅದರಲ್ಲಿ ಸೇರ್ಕೊಂಡು ಅದ್ರಲ್ಲಿ ಸೂಕ್ಷ್ಮ ಜೀವಿಗಳಿರುತ್ತೆ. ಸೊ ಏನ ಗಾಯ ಆಗಿದ್ರೆ ಊಫಿನ ಮೇಲೆ, ಅಂದ್ರೆ ಗೊರಸಿನ ಮೇಲೆ ಅದು ಬೆಳ್ಕೊಂತ ಹೋಗುತ್ತೆ. ಸೊ ಅದು ಗೊರಸಿಗೆ ಬಹಳ ಅಪಾಯವನ್ನು ಉಂಟು ಮಾಡುತ್ತೆ. ಆಮೇಲೆ ಬೇಸಿಗೆ ಕಾಲದಲ್ಲಿ ಮುಳ್ಳು ಅಂತದೇನ ತುಳಿದಿರ್ತಾವಲ್ಲ ದನ ಕರುಗಳು, ಇವು ಮಳೆಗಾಲದಲ್ಲಿ ಕೆಸರಿನಲ್ಲಿ ಓಡಾಡಿದಾಗ ಜಾಸ್ತಿ ಪ್ರಾಬ್ಲಮ್ ಅನ್ನ ಕಾಣುತ್ತೆ ಕುಂಟು ಅಂತ ಇದನ್ನ ನಾವು ನೋಡಬಹುದು. ರೋಡ್ ಮೇಲೆ ಹೊಡ್ಕೊಂಡು ಹೋಗಿರ್ತಾರೆ ಕುರಿಗಳನ್ನ, ಬಹಳಷ್ಟು ಕುರಿಗಳು ಕುಂಟಿರ್ತವೆ. ಹೌದೌದು, ಅವ್ರು ನೋಡ್ತಿರ್ಬೇಕು ರೈತ ಬಾಂಧವರು, ಗಮನಿಸಬೇಕು ಅಂತಂದ್ರೆ ಕಾಲಲ್ಲಿ ಏನೋ ಸಮಸ್ಯೆ ಇದೆ, ಅವುಗಳನ್ನು ತೊಳೆಯೋದಾಗಿರ್ಬೋದು, ಅವುಗಳನ್ನು ನಿರ್ವಹಣೆ ಮಾಡೋದು ಆಗ್ಬೇಕು. ಸೊ ಇದಕ್ಕೆ ಏಕೈಕ ಮಾರ್ಗ ಅಂತಂದ್ರೆ ಕುಂಟತಕ್ಕಂತ ಕುರಿ ಮೇಕೆಗಳನ್ನ ಬೇರ್ಪಡಿಸಿ ಅವುಗಳ ಕಾಲನ್ನ ಪೊಟಾಸಿಯಂ ಪರ್ಮಾಂಗನೇಟ್ ಸೊಲ್ಯೂಷನ್ ಅಲ್ಲಿ ತೊಳಿಬೇಕು ಚೆನ್ನಾಗಿ. ಪೊಟಾಸಿಯಂ ಪರ್ಮಾಂಗನೇಟ್ KMn4 ಕ್ರಿಸ್ಟಲ್ಸ್ ಅಂತ ಹೇಳ್ತೀವಿ, ಪೊಟಾಸಿಯಂ ಪರ್ಮಾಂಗನೇಟ್ ದ್ರಾವಣದಲ್ಲಿ ತೊಳಿಬೇಕು ಚೆನ್ನಾಗಿ. ಅಥವಾ ಮನೆಯಲ್ಲಿ ಸಿಗ್ತಕ್ಕಂಥ ಉಪ್ಪು ನೀರಲ್ಲಿ ತೊಳೆದ್ರು ಸಾಕಾಗುತ್ತೆ. ಸೊ ಉಪ್ಪು ನೀರಲ್ಲಿ ಚೆನ್ನಾಗಿ ತೊಳಿಬೇಕು ಕಾಲನ್ನ, ತೊಳೆದು ಅದಕ್ಕೆ ಸೂಕ್ತ ಮುಂದಿನ ಚಿಕಿತ್ಸೆಯನ್ನ ಕೊಡಿಸಬೇಕಾಗುತ್ತೆ ಪಶುವೈದ್ಯರಿಂದ, ಅದಕ್ಕೆ ಚಿಕಿತ್ಸೆ ಮಾಡಿಸಬೇಕು. ಈಗ ಡಾಕ್ಟರ್, ಈಗ ತಾವು ಹೇಳಿದ್ರಿ ಗಂಟಲು ಬೇನೆ ಆಯಿತು, ಚಪ್ಪೆ ರೋಗ ಆಯಿತು, ಈ ಕರುಳು ಬೇನೆ, ಸಾಕಷ್ಟು ರೋಗಗಳು ಬಂದಾಗ ಪ್ರಾಣಿಗಳಾಯಿತು, ಈಗ ಕುರಿ ಮೇಕೆಗಳಾಯಿತು, ಸತ್ತೋಯ್ತಪ್ಪ ಅಂತಂದ್ರೆ ಅವುಗಳನ್ನ ನಿರ್ವಹಣೆ ಮಾಡೋದು, ಅವುಗಳನ್ನ ಏನಾದರೂ ಸಪರೇಟ್ ಮಾಡಿ ಅದರ ಅಂತ್ಯಕ್ರಿಯೆ ಮಾಡೋದು, ಮುಚ್ಚಾಕೋದು, ಇವುಗಳೇ ಹೇಗೆ ಅಂತ? ಇದು ಬಹಳನೇ ಮುಖ್ಯ. ರೈತ ಬಾಂಧವರಲ್ಲಿ ಬಿಸಾಕ್ಬಿಡ್ತಾರೆ ಸತ್ತಂತ ಪ್ರಾಣಿಗಳನ್ನ ತಗೊಂಡೋಗಿ ಜನರು ಉಳದಕ್ಕಾಗದೆ ಅವನ ಮೇಲೆ ಅಲ್ಲಿ ಇಲ್ಲಿ ಎಲ್ಲ ಬಿಸಾಕ್ಬಿಡ್ತಾರೆ. ಸೊ ಆತರ ಮಾಡಬಾರ್ದು. ಆಕ್ಚುಲಿ ಒಂದು 3 ಅಡಿ ಆಳದ ಗುಂಡಿಯಲ್ಲೇ ನಾವು ಹಾಕ್ಬೇಕು ಇದನ್ನ. ಹೌದು, ಯಾವುದೇ ನರಿ ಆಗ್ಲಿ, ತೋಳ ಆಗ್ಲಿ, ನಾಯಿ ಆಗ್ಲಿ, ಅದು ಕೆದರು ತಿನ್ಬಾರ್ದು. ಆತರ ತಿನ್ನಕ್ಕೆ ಬರದಂಗೆ ಕನಿಷ್ಠ 3 ಅಡಿ ಆಳದ ಗುಂಡಿಯಲ್ಲಿ ನಾವು ಇದನ್ನ ಹೂಣಬೇಕಾಗುತ್ತೆ, ಮಣ್ಣನ್ನು ಹಾಕಿ ಮುಚ್ಚಬೇಕಾಗುತ್ತೆ. ಇನ್ ಕೇಸ್ ಕೆಲವು ಭಯಾನಕ ಸಾಂಕ್ರಾಮಿಕ ರೋಗಗಳಿದಾವೆ, ತಮ್ಗೆಲ್ಲ ಗೊತ್ತಿರೋ ಹಾಗೆ ನೆರಡಿ ರೋಗ ಅಂತಂದು ಆಂಥ್ರಾಕ್ಸ್, ಆಂಥ್ರಾಕ್ಸ್ ಹೌದು, ಅದು ಬಹಳ ಭಯಾನಕವಾದಂತ ರೋಗ, ಜುನೋಟಿಕ್ ಡಿಸೀಸ್ ಅಂತೀವಿ, ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥ ಕಾಯಿಲೆ ನೆರಡಿ ರೋಗ. ಸೊ ಈ ನೆರಡಿ ರೋಗದಲ್ಲಿ ಮಾತ್ರ ಮರಣೋತ್ತರ ಪರೀಕ್ಷೆಯನ್ನು ಮಾಡಬಾರದು. ಕನಿಷ್ಠ 3 ಅಡಿ ಆಳದ ಗುಂಡಿಯಲ್ಲಿ ನಾವು ಉಳಬೇಕು, ಅದರ ಮೇಲೆ 1 ಅಡಿ ಸುಣ್ಣವನ್ನು ಹಾಕ್ಬೇಕು. ಸೋಂಕು ಕಾರಕ ಜೀವಿ ನಾವೇನೀಗ ಮಣ್ಣಲ್ಲಿ ಹಾಕಿದಾಗ ಚರ್ಮ ಎಲ್ಲ ಮಾಂಸ ಖಂಡಗಳೆಲ್ಲ ಕೊಳಿತಾ ಹೋಗ್ತದೆ. ಸೊ ಒಳಗಿಡ್ತಕ್ಕಂತ ಬ್ಯಾಕ್ಟೀರಿಯಾ ಮಣ್ಣನ್ನ ತೆಗೆದಾಗ ಹೊರಗೆ ಬರುವಂತ ಸಂದರ್ಭ ಇರುತ್ತೆ, ಬರ್ತದೆ. ಹಾಗಾಗಿ ನಾವು ಸುಣ್ಣವನ್ನ ಹಾಕಿದ್ರೆ ಸುಣ್ಣದಿಂದ ಅದು ಅಲ್ಲೇ ಸತ್ತೋಗುತ್ತೆ, ಹೊರಗೆ ಬರೋದಿಲ್ಲ. ಸೊ ಹಾಗಾಗಿ 1 ಅಡಿ ಸುಣ್ಣವನ್ನ ಹಾಕಿ ಇಂತ ಕಾಯಿಲೆಗಳಲ್ಲಿ ಹೂಣಬೇಕಾಗುತ್ತೆ. ಸುಣ್ಣವನ್ನ ಹಾಕಿ ಮೇಲೆ ಒಂದು ಮುಳ್ಳುಗಳನ್ನ ಹಾಕಿದ ಮೇಲೆ ಕಲ್ಲಿಟ್ಟು ನಿರ್ವಹಣಾ ಕ್ರಮಗಳನ್ನು ಮಾಡಬೇಕಾಗುತ್ತೆ. ಮಣ್ಣನ್ನು ಹಾಕಿ ನೀಟಾಗಿ ಮುಚ್ಚಬೇಕು, ಯಾವುದೇ ನರಿ ಆಗಲಿ ತೋಳ ಆಗಲಿ ತೆಗಿಯಕ್ ಬರಬಾರದು. ಸೊ ಆತರ ನಾವು ಮಾಡಬೇಕು. ಸೊ ಆತರ ಅರಣ್ಯ ಹತ್ರ ಇರತಕ್ಕಂತ ಒಂದು ಭೂಮಿಗಳಲ್ಲಿ ಇನ್ನೂ ಆಳವಾದ ಗುಂಡಿಗಳನ್ನ ತೆಗೆದು ತೋಡಿ ಮುಚ್ಚಬೇಕಾಗತ್ತೆ, ಅದು ಉತ್ತಮ. ಅದ್ರ ಮೇಲೆ ದೊಡ್ಡ ಕಲ್ಲನ್ನ ಏನಾದ್ರೂ ಇಡಬೇಕಾಗ್ತದೆ. ಸೊ ಇದು ಬಹಳ ಇಂಪಾರ್ಟೆಂಟ್. ರೈತ ಬಾಂಧವರೆಲ್ಲ ಒಂದು ಕೊಟ್ಟಿಗೆಯಲ್ಲಿ ಹೋಯ್ತಪ್ಪ ಅಂತಂದ್ರೆ ಕುರಿಮೆಗೆ ಸತ್ತಪ್ಪ ಅಂದ್ರೆ ಹೋಗಿ ದೂರ ಬಿಸಾಕ್ ಬಂದ್ಬಿಡು ಅಂತ ಹೇಳ್ಬೋದು. ಹೌದು, ಈ ರೀತಿಯಾಗಿ ಮಾಡೋದ್ರಿಂದ ಅದು ಮತ್ತಿತರ ಪ್ರಾಣಿಗಳಿಗೆ ಮನುಷ್ಯರಿಗೂ ಕೂಡ ಮನುಷ್ಯರಿಗೂ ಸಹ ಬರುವಂತ ಕಾಯಿಲೆ ಇರುತ್ತೆ. ಹೌದು. ಸೊ ಹಾಗಾಗಿ ಈ ತರ ಸತ್ತಂತ ಪ್ರಾಣಿಗಳನ್ನ ಸೂಕ್ತ ರೀತಿಯಲ್ಲಿ ಅವುಗಳನ್ನ ಹೂಣಬೇಕದು. ಹೂಣಬೇಕು ಇಲ್ಲ ಸುಡಬೇಕು, ಸುಡೋದು ಬಹಳ ಹೆಚ್ಚಿನ ಒಂದು ಖರ್ಚಾಗುತ್ತೆ. ಹೂಣಂತದ್ದು ಬಹಳ ಒಳ್ಳೇದು, ಉತ್ತಮವಾದಂತ ಮಾರ್ಗ. ಅದೊಂದು ರೈತ ಬಾಂಧವರು ಗಮನಿಸಬೇಕು, ತಮ್ಮ ಒಂದು ವಿಚಾರ ಇದು ಬಹಳ ಮುಖ್ಯವಾದದ್ದು. ಯಾವುದೇ ಕಾಯಿಲೆ ಬರಲಿ, ಮುಖ್ಯವಾಗಿ ಅದು ರೈತ ಬಾಂಧವರಿಗೆ ಗೊತ್ತಾಗೋದಿಲ್ಲ, ಇದು ಯಾವುದು ಕರುಳು ಬೇನೆ ಬಂದಿದ್ಯೋ ಅಥವಾ ಗಂಟಲು ಬೇನೆ ಬಂದಿದ್ಯೋ, ಚಪ್ಪೆ ರೋಗ ಬಂದಿದ್ಯೋ ಅಥವಾ ನೀರಿನ ಅಲ್ಲಿಗೆ ಯಾವುದೇ ಒಂದು ಬಂದಿರ್ತದೆ ಅಂತೇಳ್ಬಿಟ್ಟು ರೈತ ಬಾಂಧವರು ಅದನ್ನ ಗೊತ್ತಾಗೋದಿಲ್ಲ. ಅದು ಇತರ ಪ್ರಾಣಿಗಳಿರ್ತವೆ, ನಾವು ಮನುಷ್ಯರು ಕೂಡ ತಿರುಗಾಡ್ತಿರ್ತೀವಿ, ಇವುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಒಳ್ಳೆದು ಸರ್, ಮುಖ್ಯವಾಗಿ ಇಲ್ಲೊಂದು ನೀಲಿ ನಾಲಿಗೆ ಅಂತ ಹೇಳಿದ್ರಿ, ಇದು ಹೇಗೆ? ನೀಲಿ ನಾಲಿಗೆ ರೋಗ ಹೆಚ್ಚಾಗಿ ನಮಗೀಗ 3-4 ವರ್ಷದಿಂದ ಕುರಿ ಮೇಕೆಗಳನ್ನ ಕಾಡ್ತಿರ್ತಕ್ಕಂಥ ರೋಗ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಾಣಿಗಳು ಈ ರೋಗದಿಂದ ನರಳುತ್ತಾ ಇದ್ದವು. ಕುರಿ ಮತ್ತೆ ಮೇಕೆ, ಮೇಕೆಗಳು ಎರಡಕ್ಕೂ ಬರಂತ ಕಾಯಿಲೆ. ಇದು ಮಳೆಗಾಲದಲ್ಲೇ ಬರ್ತಕ್ಕಂಥ ಕಾಯಿಲೆ. ಆಮೇಲೆ ಇದನ್ನ ವೆಕ್ಟರ್ ಬಾರ್ನ್ ಡಿಸೀಸ್ ಅಂತೀವಿ, ಅಂದ್ರೆ ಕೆಲವು ಸೊಳ್ಳೆಗಳು ಕುರುಡು ನೋಣ ಅಂತ ಹೇಳ್ತೀವಿ, ಸಾಯಂಕಾಲದ ಟೈಮಲ್ಲಿ ಕಡಿತವೆ ಇವು ಹಿಂಡನ್ನ. ಸೊ ಅನಾರೋಗ್ಯವಾದಂತ ಹಿಂಡನ್ನ ಕಡಿದು ಮತ್ತೆ ಅಲ್ಲಿಂದ ನೊಣ ಬೇರೆ ಆರೋಗ್ಯವಂತ ಹಿಂಡಿಗೆ ಕಡಿದ್ರೆ ಈ ಕಾಯಿಲೆ ಬರುತ್ತೆ, ನೀಲಿ ನಾಲ್ಗೆ ರೋಗ ಅಂತ. ಈ ರೋಗದಲ್ಲಿ ಕೊನೆಯ ಭಾಗದಲ್ಲಿ ಏನಾಗುತ್ತೆ, ನಾಲ್ಗೆ ದಪ್ಪ ಆಗಿ ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊಳ್ಳೆಯಿಂದ ಬರೋದಿದು? ಹೌದು, ಸೊಳ್ಳೆಯಿಂದ ಬರ, ಕುರುಡು ನೊಣದಿಂದ, ಕುರುಡು ನೊಣ ಅಂತ ಹೇಳ್ತೀವಿ ನಾವು, ಕುರುಡು ನೊಣದಿಂದ ಬರ್ತಕ್ಕಂಥದ್ದು. ಸೊ ಆ ನೊಣದಿಂದ ಬರ್ತಕ್ಕಂಥ ಕಾಯಿಲೆ ಇದು ಕೊನೆಗೆ ನಾಲ್ಗೆ ದಪ್ಪ ಆಗುತ್ತೆ. ಸೊ ದಪ್ಪ ಆಗೋದ್ರಿಂದ ಏನಾಗುತ್ತೆ, ಇದನ್ನ ನೀಲಿ ನಾಲ್ಗೆ ರೋಗ, ನೀಲಿ ಬಣ್ಣಕ್ಕೆ ತಿರುಗುತ್ತೆ. ಸೊ ಬಾಯಿಂದ ಹೊರಗಡೆ ಬರ್ತದೆ ನಾಲ್ಗೆ, ಒಳಗಡೆ ತಗೊಳಕ್ಕೂ ಆಗೋದಿಲ್ಲ, ಉಸಿರಾಟದ ತೊಂದರೆ ಆಗುತ್ತೆ. ಹೌದು, ಮೂಗಲ್ಲೆಲ್ಲ ಸ್ರವಿಕೆ ಇರುತ್ತೆ, ಮೂಗಲ್ಲಿ ಸ್ರಾವ ಇರುತ್ತೆ. ನೆಕ್ಸ್ಟ್ ಬೇದಿ ಆಗ್ತಕ್ಕಂಥದ್ದು, ಕುಂಟೋದು, ಕೆಮ್ಮೋದು, ಇವೆಲ್ಲ ತರದ ಲಕ್ಷಣಗಳನ್ನು ನಾವು ಕುರಿ ಮೇಕೆಗಳಲ್ಲಿ ನೋಡಬಹುದು. ಇದಕ್ಕೆ ಈಗ ಕರ್ನಾಟಕ ಗೌರ್ಮೆಂಟ್ ಇಂದ ಈಗ ಲಸಿಕೆನೂ ಸಹ ಲಭ್ಯ ಇದೆ. ಸೊ ಈ ಲಸಿಕೆಯನ್ನು, ಹೌದು, ನೀಲಿ ನಾಲ್ಗೆ ರೋಗದ ಲಸಿಕೆ ಇದೆ. ಸೊ ಈ ಲಸಿಕೆಯನ್ನು ಹಾಕ್ಸ್ಕೊಳ್ಳೋದ್ರ ಮುಖಾಂತರ ಕುರಿ ಮೇಕೆಗಳಲ್ಲಿ ಈ ಕಾಯಿಲೆಯನ್ನ ತಡೆಗಟ್ಟಬಹುದು. ಈಗ ನೀಲಿ ನಾಲಿಗೆ ತಾವು ಹೇಳಿದ್ರೆ ಈ ನೊಣದಿಂದ ಬರ್ತದೆ. ಹೌದು, ನೊಣ ಹೇಗಿರ್ತದೆ? ಅದು ಕುರುಡು ನೊಣ, ಅದು ದಪ್ಪ ನೊಣ ಇರುತ್ತೆ, ಆಮೇಲೆ ಹಸಿರು ಬಣ್ಣ ಇರ್ತದೆ, ಅದಕ್ಕೆ ರೆಕ್ಕೆಗಳಿರ್ತವೆ, ರೆಕ್ಕೆಗಳಿರುತ್ತೆ. ಸೊ ಈ ನೊಣವನ್ನ ನೋಡಿದ್ರೆ ಸಾಯಂಕಾಲದ ಟೈಮಲ್ಲಿ ರೈತರು ಏನ್ ಮಾಡ್ಬೇಕು, ಬೇವಿನ ಎಲೆ ಸಿಗುತ್ತಲ್ಲ, ಬೇವಿನ ಎಲೆಯನ್ನ ಸುಡೋದ್ರಿಂದ ಅಥವಾ ಹೊಗೆಯನ್ನ ಹಾಕ್ಬೇಕು. ಹಾಕಿದ್ರೆ ಏನಾಗುತ್ತೆ, ಈ ನೊಣ ಬರೋದಿಲ್ಲ. ಎಲ್ಲೆಲ್ಲಿ ಕುರಿ ಮೇಕೆಗಳ ರಪ್ಪಗಳಿರ್ತದಲ್ಲ, ಆ ಪ್ರದೇಶದಲ್ಲಿ ಸಾಯಂಕಾಲದ ಟೈಮಲ್ಲಿ ಹೊಗೆಯನ್ನು ಹಾಕೋದ್ರಿಂದ ಈ ನೊಣವನ್ನ ದೂರ ಇಡಬಹುದು. ರೈತ ಬಾಂಧವರು ಗಮನಿಸಬೇಕು, ಯಾಕಂತಂದ್ರೆ ಮನೆ ನೊಣ ಬೇರೆ ಇರ್ತದೆ, ಇದು ಪ್ರಾಣಿಗಳಿಗೆ ದಪ್ಪ ನೊಣ ಇರುತ್ತೆ, ಹಸಿರು ಬಣ್ಣದಲ್ಲಿರುತ್ತೆ, ದೊಡ್ಡ ನೊಣ ಇರುತ್ತೆ, ದೊಡ್ಡದಿರುತ್ತೆ, ಅದನ್ನ ಕುರುಡು ನೊಣ ಅಂತ ಕರಿತೀವಿ ನಾವು. ಸೊ ಇದು ಮೈನ್ ವಿಕ್ಟಿಮ್, ಇದು ನೀಲಿ ನಾಲ್ಗೆ ರೋಗನ ಹರಡೋದಕ್ಕೆ ಮೈನ್ ವಿಕ್ಟಿಮ್. ಸೊ ಈ ನೊಣವನ್ನ ದೂರ ಇಡಬೇಕು ಅಂದ್ರೆ ಸಾಯಂಕಾಲದ ಟೈಮಲ್ಲಿ ಹೊಗೆ ಹಾಕ್ಬೇಕು, ಇದು ಸಾಯಂಕಾಲನೇ ಕಡಿಯಂತದ್ದು. ನೊಣ ಇಲ್ಲಿ ಕಡಿತು ಮತ್ತೆ ಇನ್ನೊಂದು ಕಡಿತು ಹೆಂಗೆ ಸ್ಪ್ರೆಡ್ ಮಾಡ್ಕೊಂತ ಹೋಗ್ತದೆ. ಸೊ ಹಾಗಾಗಿ ಹೊಗೆ ಹಾಕೋದ್ರಿಂದ ಈ ರೋಗವನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಡಬೇಕು. ಮುಖ್ಯವಾಗಿ ಡಾಕ್ಟರ್ ತಾವು ಹೇಳಿದ ಹಾಗೆ ಈ ಮಳೆಗಾಲದಲ್ಲಿ ಮುಖ್ಯವಾಗಿ ಗಂಟಲು ಬೇನೆ ಇದೆ, ಚಪ್ಪೆ ರೋಗ ಇದೆ, ಕರುಳು ಬೇನೆ ಇದೆ, ನೀಲಿ ನಾಲಿಗೆ, ಈ 4 ರೋಗಗಳು ಮಾರಕವಾಗಿರುವ ಈ ಸಂದರ್ಭದಲ್ಲಿ ಬಹಳಷ್ಟು ಕಾಳಜಿಯಿಂದ ಅದಕ್ಕೆ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಬೇಕು. ಮುಖ್ಯವಾಗಿ ರೈತ ಬಾಂಧವರಿಗೆ ಏನು ಹೇಳ್ತೀರಿ, ಜಾನುವಾರು ಅನ್ನೋದು ಮನುಷ್ಯನಿಗೆ ಒಂದು ಸಂಪತ್ತು, ಅದರಿಂದ ಎಷ್ಟೋ ಕುಟುಂಬಗಳು ಬದುಕಿದ್ದಾವೆ, ಎಷ್ಟೋ ಜನರಿಗೆ ಅದು ಉದ್ಯೋಗವನ್ನು ಕೂಡ ನೀಡಿದೆ. ಈ ಸಂದರ್ಭದಲ್ಲಿ ಜಾನುವಾರು ಸಾಕಾಣಿಕೆದಾರರಾಗಿರ್ಬೋದು ಅಥವಾ ನಮ್ಮ ಕುರಿ ಮೇಕೆ ಸಾಕಾಣಿಕೆದಾರರಿಗೆ ಈ ಮಳೆಗಾಲದಲ್ಲಿ ಜಾನುವಾರುಗಳನ್ನು ಸಾಕಲಿಕ್ಕೆ ನಿಮ್ಮ ಸಲಹೆ? ತಮಗೆಲ್ಲ ಗೊತ್ತಿರೋ ಹಾಗೆ ಜಾನುವಾರು ಸಂಪತ್ತಿನಿಂದ ನಮ್ಮ ಆದಾಯವನ್ನು ದ್ವಿಗುಣ ಮಾಡ್ಕೋಬಹುದು. ಹೌದು, ವ್ಯವಸಾಯದ ಜೊತೆಗೆ ನಾವು ಜಾನುವಾರುಗಳನ್ನು ಸಾಕಿದ್ರೆ ಆದಾಯವನ್ನು ದುಪ್ಪಟ್ಟು ಮಾಡಬಹುದು. ಇದಾಗಲೇ ಸಾಬೀತಾಗಿರ್ತಕ್ಕಂತ ಒಂದು ಸುದ್ದಿ. ಹೌದು, ಸೊ ಹೀಗಾಗಿ ಮಳೆಗಾಲದಲ್ಲಿ ವಿಶೇಷವಾದ ಕಾಳಜಿ ಅಂದ್ರೆ ಸಾಂಕ್ರಾಮಿಕ ರೋಗಗಳ ವಿರುದ್ಧ ಲಸಿಕೆಗಳನ್ನು ಹಾಕಿಸ್ಬೇಕು. ಆಮೇಲೆ ಅವುಗಳು ವಾಸ ಮಾಡತಕ್ಕಂತ ಕೊಠಡಿಗಳ ಮೇಲ್ಛಾವಣಿಯನ್ನ ನೀರು ಲೀಕ್ ಆಗದಾಗೆ ನೋಡ್ಕೋಬೇಕು, ಮತ್ತು ಕಾಯಿಲೆ ಬಂದಂತ ಸಂದರ್ಭದಲ್ಲಿ ಅವುಗಳಿಗೆ ಆದಷ್ಟು ಬೇಗ ಚಿಕಿತ್ಸೆ ಕೊಡಿಸಬೇಕು. ಆರೋಗ್ಯವಂತ ಪ್ರಾಣಿಗಳಿಗೆ ಲಸಿಕೆಯನ್ನು ಹಾಕ್ಸ್ಬೇಕು. ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಸೊ ರೈತರು ಇದನ್ನ ಗಮನಿಸಬೇಕು. ಒಳ್ಳೆಯದು ಸರ್, ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ತಾವು ಹೇಳಿದಂತ ಎಲ್ಲಾ ವಿಚಾರಗಳನ್ನು ಮುಖ್ಯವಾಗಿ ಮಳೆಗಾಲದ ಸಂದರ್ಭದಲ್ಲಿ ಜಾನುವಾರುಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು, ಅವುಗಳ ವಾಸಸ್ಥಾನ ಆಗಿರಬಹುದು, ಜೊತೆಗೆ ಕಾಲಕಾಲಕ್ಕೆ ಲಸಿಕೆ ಆಗಿರಬಹುದು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡ್ರೆ ಅದರ ಆರ್ಥಿಕ ನಷ್ಟ ಕಡಿಮೆ ಆಗ್ತದೆ, ಒಳ್ಳೆಯ ಹಾಲಿನ ಇಳುವರಿ, ಒಳ್ಳೆಯ ಸಂಪತ್ತು ಅಥವಾ ಒಳ್ಳೆಯ ಕುರಿಮರಿಗಳನ್ನು ಮೇಕೆ ಮರಿಗಳನ್ನು ಸಾಕಿ ನಾವು ಮಾರುಕಟ್ಟೆಯಲ್ಲಿ ಒಳ್ಳೆಯ ಆದಾಯವನ್ನು ಪಡ್ಕೋಬಹುದು. ಈ ನಿಟ್ಟಿನಲ್ಲಿ ತಮ್ಮ ವಿಚಾರಗಳನ್ನು ನಮ್ಮ ರೈತ ಬಾಂಧವರು ಗಮನಿಸ್ತಾರೆ ಎಂಬಂತಹ ಒಂದು ವಿಚಾರವನ್ನು ಹೇಳ್ತಾ ನಮ್ಮ ರೈತ ಬಾಂಧವರಿಗೆ ಮಾಹಿತಿಯನ್ನು ಒದಗಿಸಿಕೊಟ್ಟಿದ್ದಕ್ಕೆ ತಮಗೆ ಸರ್ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಎಲ್ಲ ಕೇಳಿದ್ರಿ. ಇದುವರೆಗೆ ಮಳೆಗಾಲದಲ್ಲಿ ಸಾಕು ಪ್ರಾಣಿಗಳ ಆರೋಗ್ಯ ಕಾಳಜಿಗೆ ವಹಿಸಬೇಕಾದ ಮುಂಜಾಗ್ರತಾ ಕ್ರಮಗಳು ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶ್ರೀಧರ್ ಜೆಎನ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದ? ಇಲ್ಲ, ಸ್ವಲ್ಪ ಮನೆಯಲ್ಲಿ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು. ನಾನು ಈಗಲೇ ಮಾಧವನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿವೆ. ಮಾನ್ವೀಯ ಮಾರುಕಟ್ಟೆ ಸಜ್ಜೆ 2,650 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 2,164 ರೂಪಾಯಿಯಿಂದ 2,410 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ 2,857 ರೂಪಾಯಿಗಳು. ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಹತ್ತಿ ಹೈಬ್ರಿಡ್ 6,500 ರೂಪಾಯಿಗಳು, ಅಲಸಂದೆ 5,107 ರೂಪಾಯಿಗಳು, ಶೇಂಗಾ ಗುಂಗ್ರಿ 5,169 ರೂಪಾಯಿಗಳು, ಭತ್ತ ದಪ್ಪಂದು 1,601 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1,895 ರೂಪಾಯಿಯಿಂದ 2,186 ರೂಪಾಯಿಗಳು, ಕೆಂಪು ತೊಗರಿ 5,859 ರೂಪಾಯಿಯಿಂದ 6,589 ರೂಪಾಯಿಗಳು. ಲಿಂಗಸೂಗೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ 2,201 ರೂಪಾಯಿಯಿಂದ 2,211 ರೂಪಾಯಿಗಳು, ಸಜ್ಜೆ 2,350 ರೂಪಾಯಿಯಿಂದ 2,400 ರೂಪಾಯಿಗಳು, ತೊಗರಿ 6,501 ರೂಪಾಯಿಯಿಂದ 6,511 ರೂಪಾಯಿಗಳು. ಇನ್ನು ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ. ಕಡಲೆಕಾಳು 5,220 ರೂಪಾಯಿಯಿಂದ 5,350 ರೂಪಾಯಿಗಳು, ಒಣಮೆಣಸಿನಕಾಯಿ 2,700 ರೂಪಾಯಿಗಳು, ಜೋಳ 2,530 ರೂಪಾಯಿಯಿಂದ 2,560 ರೂಪಾಯಿಗಳು, ಭತ್ತ ಕಾವೇರಿ ಸೋನ 2,000 ರೂಪಾಯಿಯಿಂದ 2,300 ರೂಪಾಯಿಗಳು, ತೊಗರಿ 5,500 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಮಳೆ ಆಗುವ ಪ್ರಮಾಣ ಕಡಿಮೆ ಇದೆ. ಗರಿಷ್ಠ ಉಷ್ಣಾಂಶ 34-35 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದ್ದು, ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 81-87 ಪ್ರತಿಶತ ಮತ್ತು ಕನಿಷ್ಠ ಆರ್ದ್ರತೆ 70-77 ಪ್ರತಿಶತ ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 14-21 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದಂತಹ ಸ್ಥಳದಲ್ಲಿ ಕಟ್ಟಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ಶಿಫಾರಸು ಮಾಡಿದಂತಹ ರಾಸಾಯಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹತ್ತಿಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ಹತ್ತಿಯಲ್ಲಿ ಶಿಫಾರಸು ಮಾಡಿದಂತಹ ರಾಸಾಯನಿಕ ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಕೇಳಿ ಜನಪದ ಸಂಗೀತ ಕಾರ್ಯಕ್ರಮ. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ ಗ್ರಾಮದ ಬಸಪ್ಪ ಮತ್ತು ಸಂಗಡಿಗರಿಂದ ಚೌಡಕಿ ಪದಗಳು. ಮೊದಲಿಗೊಂದು ಪ್ರಕಟಣೆ. ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದಾ? ಇಲ್ಲ, ಸ್ವಲ್ಪ ಮನೆಯಲ್ಲಿ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು. ನಾನು ಈಗಲೇ ಮಾಧವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ಕರ್ಮ ಎಷ್ಟಿತ್ತು ಜಟವಾಯಿತು ಭವನ, ಯಾರು ಕಾಣಲಿಲ್ಲ ಶಿವನ, ಹೆಣ್ಣು ಗಂಡು ಕುಡಿ ನೀತಿ ಪದ ನಡಿ ಕೆಡಿಸರ ಸಾಧುರುನ, ಹೆಣ್ಣು ಗಂಡು ಕುಡಿ ನೀತಿ ಪದ ನಡಿ ಕೆಡಿಸರ ಸಾಧುರುನ. ಕಲಿಯುಗದೊಳಗ ಕರ್ಮ ಹೆಚ್ಚಿತು ಜಟವಾಯಿತು ಭವನ, ಯಾರು ಕಾಣಲಿಲ್ಲ ಶಿವನ, ಹೆಣ್ಣು ಗಂಡು ಕುಡಿ ನೀತಿ ಪದ ನಡಿ ಕೆಡಿಸರು ಸಾಧುರುನ. ಸಾಧು ಎನ್ನಬೇಕು ಶ್ರೀ ಶ್ರಾವಣಗ ಕೇಳಿ ಸತ್ಯ ವಚನ, ಹೌದು ಭಾವಕ ವೈತನ ಭಗವಾನ, ಎಲ್ಲ ಹೇಳೋ ನಮಗೇನು ಫಲ ಎಂದು ತೆಗೆದರ ಯೋಚನ, ನಿಟ್ಟ ಕಾರದಲ್ಲಿ ನಮಗೇನು ಫಲ ಎಂದು ತೆಗೆದರ ಯೋಚನ, ಇಲ್ಲದಿತ್ತು ನಮಗೇನು ಫಲ ಎಂದು ತೆಗೆದರ ಯೋಚನ, ಇಲ್ಲದಿತ್ತು ನಮಗೇನು ಫಲ ಎಂದು ತೆಗೆದರ ಯೋಚನ. ತಾಯಿ ತಂದೆ ಕರೆಸಿ ಕೇಳಿದರು ಅವರು ಹೊಂದಿನ, ತಿಳಿದಿಲ್ಲೋ ಮುಂದಿನ ಹವಸೆ ಗುಣ, ತಿಳಿದಿಲ್ಲೋ ಮುಂದಿನ ಹವಸ ಗುಣ, ಜಾತಿ ಜಾತಿ ನಾವು ಮಾಡಬೇಕಂತಿದ್ದೆ ತೋರಿಸಬೇಕು ನೀನ, ಜಾತಿ ಜಾತ್ರೆ ನಾವು ಮಾಡಬೇಕಂತಿದ್ದೆ ತೋರಿಸಬೇಕು ನೀನ, ಜಾತಕ ಒಲದೆಂದು ಮಗ ಶ್ರವಣ ತಿಳಿದ ಅನುಮಾನದಾಗ ಕವಡನ ಕುಂದರಿಸಿ ಬರನ, ತಾಯಿ ತಂದಿನ ಹೊತ್ತುಕೊಂಡು ಶ್ರಾವಣ ಕಾಶಿಗೆ ನಡೆದಾನ, ತಾಯಿ ತಂದಿನ ಹೊತ್ತುಕೊಂಡು ಶ್ರಾವಣ ಕಾಶಿಗೆ ನಡೆದಾನ, ಕೈಲಾಸದೊಳಗ ಮಾತಾಡುತ್ತಾರು ಏನೇನ, ಕೈಲಾಸದೊಳಗ ಮಾತಾಡುತ್ತಾರು ಏನೇನ, ಇಬ್ಬರು ಕೂಡಿ ಪಾರ್ವತಿ ಶಿವನ, ಇಬ್ಬರು ಕೂಡಿ ಪಾರ್ವತಿ ಶಿವನ, ಕವಡಿಯವತ್ತು ಬರುತ್ತಾನೋ ಬಾಪ ಶ್ರಾವಣ, ಅವನ ಜಾಗ ಮಾಡಬೇಕು ಹಸನ, ಅವನ ಜಾಗ ಮಾಡಬೇಕು ಹಸನ, ಹುಲಿ ಕರಡಿ ಮುಂದೆ ನಿಂತು ಮಾಡುತ್ತಾವ ಶರ ಶ್ರಾವಣ ನೀತಿರಗಿ ಹೋಗ ಶ್ರಾವಣ ತಾಯಿ ತಂದಿಗೆ ವಚನ ಕೊಟ್ಟು ಬಂದೀನಿ ನಾನ ತಿರಗಿ ಹೋಗೋದಿಲ್ಲ ಇನ್ನ ವಚನ ಭ್ರಷ್ಟನಾಗಿ ಹೆಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹೆಂಗ ಬಾಳಲಿ ಹೋಗಲಿಲ್ಲ ಪ್ರಾಣ ವಚನ ಭ್ರಷ್ಟನಾಗಿ ಹೆಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ವಚನ ಭ್ರಷ್ಟನಾಗಿ ಹೆಂಗ ಬಾಳಲಿ ಹೋಗಲಿ ನನ್ನ ಪ್ರಾಣ ಅಕ್ಕಿ ಪಕ್ಕಿ ಮುರುಗ ಜಾತಿ ಪಕ್ಕಿ ಪಕ್ಕಿ ಮುರುಗ ಜಾತಿ ಮರಳ ಮಾಡಿ ಹೇಳವು ಆದೀನ ತಿಳಿಯಲಿಲ್ಲ ಮುಂದಿನ ಹವಸ್ಯಕುನ ದಾರು ಹೇಳಿದರೆ ಕೇಳಲು ಕಾಂತರದಡಿ ಬ್ಯಾಗ ದಾರು ಹೇಳಿದರೆ ಕೇಳದೆ ವಾಂಚನು ಕಾಂತರದಡಿ ಬ್ಯಾಗ ಇಂದ ಮುಂದ ಯಾರು ಇಲ್ಲ ಒಬ್ಬ ವಾಂಟ ಶ್ರಾವಣನು ಹೋಗಿ ಹಾರಣ್ಯ ಸೇರಿದನು ಹೋಗಿ ಅರಣ್ಯ ಸೇರಿದನು ಅರಣ್ಯ ಗುಡ್ಡ ಸೇರಿದನು ತಿರುಗಾಡಿ ನೀರ ಹುಡುಕುವನು ತಿರುಗಾಡಿ ನೀರ ಹುಡುಕುವನು ಹುಲಿ ಕರಾಡಿಗೆ ಒದರಿ ಹವ ಕೇಳುವನು ನೀರ ಕಂಡಿರೇನು ನೀವು ನೀರ ನೋಡಿರಿ ಅಕ್ಕಿ ಪಕ್ಷಿಗಳಿಗೆ ಒದರಿ ಹವ ಕೇಳುವನು ನೀವು ನೀರ ನೋಡಿರೇನು ನೀವು ನೀರ ಕಂಡಿರಿ ದರಿ ತಪ್ಪಿದ್ದಂತ ಹುಲಿ ಗುಂಡು ಗಂಟು ಹಾಕುವನು ಕಲ್ಲು ಮುಳ್ಳು ಕೂನ ಮಾಡುವನು ದರಿ ತಪ್ಪಿದ್ದಂತ ಗಿಡ ಗಿಡಕ್ಕೆ ಗಂಟು ಹಾಕುವನು ಗಿಡ ಕಲ್ಲಿ ಕೂನ ಮಾಡುವನು ಅದು ತೆಪ್ಪಿದ್ದಂತ ಗಿಡ ಗಿಡಕ್ಕೆ ಗಂಟು ಹಾಕುವನು ಕಲ್ಲಿ ಕೂನ ಮಾಡುವನು ಗಿಡ ಕಲ್ಲಿ ಕೂನ ಮಾಡುವನು ತಾಯಿ ತಂದೆ ಅಂತರೋ ಬರಲಿಲ್ಲ ಮಗ ಶ್ರಾವಣನು ಉಳಿ ಕರಡಿಕೊಂಡಿದ್ದಾವೆ ಉಡಚರಿ ಕಣವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ ಉಡಚರಿ ಕಣವು ಹೆಂಗ ಹೋಗಬೇಕು ಕಣ್ಣು ಕಾಣುವುದಿಲ್ಲ ಮುಂದ ಕೇಳರಿ ಕಂದ ಶ್ರಾವಣಗ ಪಂತೆ ಹಂತೆ ಕಾಲ ಮುಂದ ಕೇಳರಿ ಕಂದ ಶ್ರಾವಣಗ ಪಂತೆ ಹಂತೆ ಕಾಲ ರಾಜನ ಸೂಚನೆ ತಿಳಿಯಲಿಲ್ಲ ಬ್ರಹ್ಮ ಬರಿದ ಪೂರ್ವದ ಲಿಖಿತವು ಎಂದು ಬಿಡುವುದಿಲ್ಲ ಬ್ರಹ್ಮ ಬರಿದ ಪೂರ್ವದ ಲಿಖಿತವು ಎಂದು ಬಿಡುವುದಿಲ್ಲ ಬ್ರಹ್ಮ ಬರಿದ ಪೂರ್ವದ ಲಿಖಿತವು ಎಂದು ಬಿಡುವುದಿಲ್ಲ ಬ್ರಹ್ಮ ಬರಿದ ಪೂರ್ವದ ಲಿಖಿತವು ಎಂದು ಬಿಡುವುದಿಲ್ಲ ಕೆಟ್ಟ ಕೆಲಸಕ ಗುರಿಯಾದನಲ್ಲ ನೀರು ಕವಿ ಕಾಯುತ್ತಿದ್ದನಲ್ಲ ನೀರು ಕವಿ ಕಾಯು